ಸ್ಮಾರ್ಟ್ ಸಿಟಿ ಕಾಮಗಾರಿಗಳ ತನಿಖೆಗೆ ನಗರಾಭಿವೃದ್ದಿ ಸಚಿವ ಬಿ ಸುರೇಶ್ ಆದೇಶ. ರಾಜ್ಯದಲ್ಲಿ ಸ್ಥಗಿತಗೊಂಡಿರುವ ಗಣಿಗಳ ಪುನರಾರಂಭಕ್ಕೆ ನಿರ್ಧಾರ, ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್. ಶಸ್ತಾಸ್ತ್ರ ತ್ಯಜಿಸಿ ಶರಣಾಗುವಂತೆ ನಕ್ಸಲರಿಗೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್ಗಳು. ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿಯಲ್ಲಿ ಯಾಂತ್ರೀಕರಣ ಹಾಗೂ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಸಕಲೇಶಪುರ ತಾಲೂಕು ದಬ್ಬೆಗದ್ದೆಯ ಪ್ರಗತಿಪರ ಕೃಷಿಕ ಕೆಎಸ್ ಕಾಂತರಾಜು ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಕೃಷಿಯಲ್ಲಿ ಯಾಂತ್ರೀಕರಣ ಹಾಗೂ ಸಮಗ್ರ ಕೃಷಿ ಬದುಕಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ದಬ್ಬೇಗದ್ದೆ ಗ್ರಾಮದ ಪ್ರಗತಿಪರ ಕೃಷಿಕ ಕೆಎಸ್ ಕಾಂತರಾಜು ಅವರೊಂದಿಗಿನ ಮಾತುಕತೆಯ ಮೊದಲನೇ ಭಾಗವನ್ನು ಕೇಳ್ತಾ ಇದ್ರಿ. ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೆಎಸ್ ಕಾಂತರಾಜು ಅವರ ಕೃಷಿ ಬದುಕಿನ ಅನುಭವ ಹಾಗೂ ಭತ್ತದ ಕೃಷಿಯಲ್ಲಿನ ಯಾಂತ್ರೀಕರಣ ಕುರಿತಂತಹ ಮಾತುಕತೆಯ ಅಂತಿಮ ಭಾಗವನ್ನ ಕೇಳೋಣ. ನೀವೇ ಅಗೆ ಹಾಕಿ ನಾಟಿ ಮಾಡ್ಕೊಡೋ ಅಂತ ಒಂದು ಪದ್ಧತಿಯನ್ನು ಕೂಡ ಈ ಭಾಗದಲ್ಲಿ ನೀವು ಇಟ್ಕೊಂಡಿದ್ದೀರಾ, ಇದು ಹೇಗೆ ಪ್ರಾರಂಭ ಆಯ್ತು? ಹೌದು, ಕೆಲವರು ಏನ್ ಮಾಡ್ತಾ ಇದ್ರು ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾವು ಗದ್ದೆನೆ ಮಾಡಲ್ಲ, ನಾಟಿ ಮಾಡಕ್ ಜನ ಇಲ್ಲ, ನಮಗೆ ಇದ ಮಾಡಕ್ಕೆ ಪುರ್ಸೊತ್ ಇಲ್ಲ ಅಂತ ಹೇಳ್ತಾ ಇದ್ರು. ನಾನು ಸ್ಟಾರ್ಟಿಂಗ್ ಏನ್ ಮಾಡ್ತೆ ಅಂದ್ರೆ, ಕೆಲವ್ರದ್ದೆಲ್ಲನ ಲೀಸಿಗೆ ಮಾಡ್ಕೊಂಡು ಗದ್ದೆನೂ ಸಹ ಮಾಡ್ತಾ ಇದ್ದೆ. ಫಸ್ಟ್ ಮಿಷಿನ್ ತಂದು ಫಸ್ಟ್ ಅಲ್ಲಿ ಏನಾಗೋದು ಅಂದ್ರೆ, ಯಾರು ನಾಟಿ ಮಾಡಕ್ಕೆ ಹಿಂಜರಿತಾ ಇದ್ರು. ಆಮೇಲೆ ಅವ್ರ ಮನೆ ಬಾಗ್ಲಿಗೆ ಹೋಗಿ ಅವ್ರ ಕಡೆಯಿಂದಲೇ ನಾವು ನಾಟಿ ಮಾಡಿ ತುಂಬಾ ಚೆನ್ನಾಗಿ ಗದ್ದೆ ಬಂದಾಗ ಏನಾಯ್ತು ಅಂದ್ರೆ, ಕೆಲವರಿಗೆಲ್ಲ ಓ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದು ಮಾಡಿದ್ರಲ್ಲ ನಾವೇ ಮಾಡ್ಬೋದಲ್ಲ ಅನ್ಕೊಂಡ್ರು, ಕೆಲವರೆಲ್ಲ ಅದೇ ತರ ಮಾಡ್ತಾ ಇದಾರೆ. ಹಾಗಾಗಿ ನನಗೆ ಆ ಉದ್ದೇಶ ಏನಿತ್ತು ಅಂದ್ರೆ, ಅವರು ಗದ್ದೆ ಬೆಳೆಯಲಿ ಅನ್ನೋ ಉದ್ದೇಶ ಬಿಟ್ರೆ ನಾನೇ ಬೆಳ್ಕೊಂಡ್ ತಗೋಬರ್ಬೇಕು ಅಂತ ಉದ್ದೇಶ ಇರ್ಲಿಲ್ಲ. ನನಗೇನು ಅಂದ್ರೆ, ಆ ಗದ್ದೆ ಹಾಳ್ಬಿಡ್ಬಾರ್ದು, ಅವ್ರು ಸಹ ಮಾಡ್ಬೇಕು ಅನ್ನೋದೊಂದು ಇತ್ತು. ಆಮೇಲೆ ಈಗ ಒಂದ್ 2 ವರ್ಷದಿಂದ ಏನ್ ಮಾಡ್ತಾರೆ ಅಂದ್ರೆ, ಅವರೇ ಸಹ ನನಗೆ ಹೇಳ್ತಾರೆ, ನೀವೇ ಗದ್ದೆ ಸಸಿ ಎಲ್ಲ ಮಾಡ್ಕೊಟ್ಬಿಡಿ, ನಮಗೆ ಹಕ್ಕಿ ಕಾಯರಿಲ್ಲ, ಆಗಡಿ ಊಡಕ್ಕೆ ಜನ ಇಲ್ಲ, ಹಾಗಾಗಿ ನೀವೆಲ್ಲ ರೆಡಿ ಮಾಡ್ಕೊಬಂದು ನಮಗೆ ನಾಟಿ ಮಾಡ್ಕೊಡಿ ಅಂತ ಹೇಳ್ತಾರೆ. ಹೇಗೆ ಮಾಡ್ತೀವಿ ಅಂತಂದ್ರೆ, ಅದರಲ್ಲಿ ಗದ್ದೆ ಯಾವ ಭತ್ತ ಬೇಕು ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ಕೆಲವೊಂದೆಲ್ಲ ನಾವು ಹೆಚ್ಚಿಗೆ ಹೇಳೋದೇನು ಅಂದ್ರೆ, ನೀವೇ ಭತ್ತ ಕೊಟ್ಬಿಡಿ ಅಂತೀವಿ. ಯಾಕೆ ಅಂತಂದ್ರೆ, ಈಗ ನಾವು ಯಾವುದೋ ಒಂದು ಭತ್ತ ತಂದಿರ್ತೀವಿ, ಬೀಜದ ಭತ್ತ ತಂದಾಗ ಏನಾಗಿರುತ್ತೆ ಅಂದ್ರೆ, ಅದ್ರಲ್ಲಿ ಕೆಲವೊಂದು ಮಿಕ್ಸ್ ಇರುತ್ತೆ, ನಾವು ಅದನ್ನೆಲ್ಲ ಇದೇ ಮಾಡಕ್ ಆಗಲ್ಲ. ಕೆಲವೊಂದೆಲ್ಲ ನಮ್ದೇ ಇದ್ದಿದ್ದ ಭತ್ತನ ನಾವು ಹೇಳ್ತೀವಿ, ಇಂಥ ಭತ್ತ ಇದೆ, ಇಂಥ ಚೆನ್ನಾಗಿದೆ ನೋಡಿ ಹಾಕೋದಾದ್ರೆ ಅಂತ. ಅವ್ರೊಂದು ಯಾವುದೋ ಒಂದು ಭತ್ತ ಹೇಳಿದಾಗ ಏನಾಗುತ್ತೆ ಅಂದ್ರೆ, ನಾವು ಬೇರೆ ಕಡೆಯಿಂದ ತಂದಾಗ ಮಿಕ್ಸ್ ಇರುತ್ತೆ. ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ, ನೀವೇ ಭತ್ತ ಕೊಡಿ, ನಾವು ಹಾಗೆ ರೆಡಿ ಮಾಡಿಕೊಡ್ತೀವಿ ಅಂತ. ಅವರೇ ಭತ್ತ ಕೊಟ್ಟು ನಾವು ಹಾಗೆ ರೆಡಿ ಮಾಡಿ ಹೋಗಿ ನಾಟಿ ಮಾಡಿಕೊಟ್ರೆ ಒಂದು ಎಕರೆಗೆ 100 ಟ್ರೇ ನಾಟಿ ಮಾಡ್ತೀವಿ. ಒಂದು ಟ್ರೇಗೆ 91 ರೂಪಾಯಿ ಕೆಲವೊಂದು ಭತ್ತಕ್ಕೆ, 80 ರೂಪಾಯಿ ಕೆಲವೊಂದು ಭತ್ತಕ್ಕೆ, 75 ರೂಪಾಯಿ ಕೆಲವೊಂದು ಭತ್ತಕ್ಕೆ. ಅಂದರೆ ಭತ್ತದ ರೇಟ್ ಮೇಲೆ ನಾವು ಟ್ರೇಗಳನ್ನ ಡಿಸೈಡ್ ಮಾಡ್ತೀವಿ. ತಗೊಂಡೋಗೋದು ತಗೋಬರೋದು ಅವ್ರ ಜವಾಬ್ದಾರಿ ಮಾಡ್ಕೊಳ್ತೀವಿ. ಯಾಕೆಂದರೆ ನಮ್ಮದು ಇರೋದು ಸಕಲೇಶ್ಪುರ, ಉಜ್ರೆಯಿಂದ ಒಂದು ಸ್ವಲ್ಪ ಹಿಂದೆ ಕೊಟ್ಗೆಯಾರ, ಅಲ್ಲಿವರೆಗೂ ಸಹ ನಾನು ಇಲ್ಲಿಂದ ಹೋಗಿ ನಾಟಿ ಮಾಡ್ಕೊಂಡಿರೋದುಂಟು. ಆಮೇಲೆ ಬಣಕಲಲ್ಲಿ ನಾಟಿ ಮಾಡಿರೋದುಂಟು. ಅದೇ ರೀತಿ ಈ ಕಡೆ ಹೋದರೆ ದುದ್ದ ಗಣಸಿ ಅಲ್ಲಿವರೆಗೂ ಹೋಗಿದ್ದೀನಿ. ಹಾಂ, ಯಾಕೆ ಅಂತಂದರೆ ನಾನು ಇಲ್ಲಿ 90 ರೂಪಾಯಿ ನಾಟಿ ಮಾಡ್ಕೊಡ್ತೀನಿ ಅಂದಾಗ ಅಲ್ಲಿಗೆ ಹೋಗಿ ನಾನು 90 ರೂಪಾಯಿ ನಾಟಿ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತೀನಿ, ನಿಮ್ಮದು ಬಾಡಿಗೆ ನಿಮ್ಮದು, ಎಷ್ಟು ದೂರ ಆದರೂ ನಿಮ್ಮದೇ ಜವಾಬ್ದಾರಿ. ನನ್ನ ಮಿಷಿನ್ ಮನೆ ಇರಲಿರುತ್ತೆ, ಮನೆಯಿಂದ ತಗೊಂಡೋಗಿ ನಾಟಿ ಮಾಡಿಸಿ ವಾಪಸ್ ನನಗೆ ಮನೆಗೆ ಬಿಟ್ಕೊಡಿ ಅಂತ ಹೇಳ್ತೀನಿ. ತುಂಬ ಜನ ಇದ್ದಾರೆ ದುದ್ದದಲ್ಲೆಲ್ಲ ನಾಟಿ ಮಾಡಿಸಿದ್ದಾರೆ. ನಾವು ಇಲ್ಲಿ ಭತ್ತ ಹಾಕಿ ಅಲ್ಲಿಗೆ ಹೋಗಿ ನಾಟಿ ಮಾಡಿಕೊಟ್ಟು ಬಂದಿರೋದು ಉಂಟು. ಈ ಕಡೆ ಸಿನಿಮಾರ್ಸಂತೆ ಸೋಮಾರ್ಪೇಟೆವರೆಗೂ ಹೋಗಿರೋದುಂಟು. ಹಾಗಾಗಿ ಈ ವರ್ಷ ಅಂತೂ ತುಂಬ ಕಷ್ಟ ಆಯಿತು. ನನ್ನ ಫ್ರೆಂಡ್ ಒಂದು ಮಂಗಳೂರದಿಂದ ಒಂದು ಗಾಡಿ ತರಿಸಿ ಅವ್ರ ಮಿಷಿನಲ್ಲೂ ಸಹ ಬಾಡಿಗೆ ಆಯಿತು, ಅವ್ರದ್ದು ನಾಟಿ ಮಾಡಿಕೊಟ್ಟೆ. ಹಾಗಾಗಿ ಇವತ್ತಿನ ದಿನದಲ್ಲಿ ಮಿಷಿನರಿ ಬಿಟ್ಟರೆ ಕೈ ನಾಟಿ ಎಲ್ಲ ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ಕಷ್ಟ. ಕಷ್ಟ ಹೌದು. ವರ್ಷದಲ್ಲಿ ಹೀಗೆ ಬೇರೆಯವರ ಗದ್ದೆಗಳನ್ನು ಎಷ್ಟು ಎಕರೆ ನಾಟಿ ಮಾಡಿಕೊಡ್ತೀರಿ? ಕಳೆದ ವರ್ಷ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಇತ್ತು, 100-120 ಎಕರೆ ಎಲ್ಲ ಇತ್ತು. ಈ ಸರಿ ಒಂದು 250 ಎಕರೆ ದಾಟಿದೆ, 250 ಎಕರೆಯಿಂದ ಜಾಸ್ತಿನೇ ಆಯಿತು. ಕೆಲವರೆಲ್ಲ ಅಲ್ಲೇ ಆಗ ಹಾಕೊಂಡಿದ್ರು, ಈಗ ಆಲ್ರೆಡಿ ಒಂದು 10 ಎಕರೆಗೆ ಹಾಗೆ ಹಾಕಿ ಆಯಿತು. ಕೆರೋಡಿ ಭಾಗದಲ್ಲಿ ಹಾಗೆ ಹಾಕಿದ್ದಾರೆ. ನಂದೇ ಮಿಷಿನ್ ಇದೆ, ಸಸಿ ಹಾಕ ಮಿಷಿನು ಸಹ ಇದೆ, ಅದನ್ನೇ ಕೊಡ್ತೀನಿ ಅವ್ರಿಗೆ ಹಾಗೆ ಹಾಕೋದಕ್ಕೆ. ಟ್ರೇನು ಸಹ ಬೆಂಗಳೂರಿಂದ ತರಿಸ್ಕೊಟ್ಟಿದ್ದೀನಿ, ಅವರೇ ಹೋಗಿ ಹಾಗೆ ಹಾಕೊಂಡಿರ್ತಾರೆ. ಎಂಥ ಟೈಮು ಅಂದಾಗ ಒಂದಿವಸ ಹೋಗಿ ನಾಟಿ ಮಾಡಿಕೊಟ್ಟು ಬರ್ತೀನಿ. ಮತ್ತು ನನ್ನಿಂದ ರೈತರಿಗೆ ಏನೇ ಮಾಹಿತಿ ಬೇಕು ಅಂದರೆ ನಾನು ಧಾರಾಳವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮಂಗೆ ಇನ್ನೊಬ್ರು ಬೆಳಿಬೇಕು ಅನ್ನೋದು ನನಗೆ ತುಂಬ ಆಸೆ. ಮತ್ತು ಎಲ್ಲೇ ಹೋದ್ರೂ ಸಹ ಇಂಥ ಕಡೆಯವ್ರು ಬಂದಿದ್ರು ಹಿಂಗೆ ಹಿಂಗೆ ಮಾಹಿತಿ ಹೇಳಿದರು ಅಂತ ಹೇಳರಿದ್ದಾರೆ ಹೊರತು ಎಲ್ಲೋದ್ರೂ ಸಹ ನಾನು ಮಾತಾಡ್ಸೋಕ್ಕೆ ಗುರುತಿಸೋಂಥವ್ರು ಇದ್ದಾರೆ. ಹಾಗೆ ನಾಟಿ ಮಾಡೋಂಥ ಯಂತ್ರಕ್ಕೆ ಎಷ್ಟಾಯಿತು? ನೀವೇ ಖರೀದಿ ಮಾಡಿದಿರಲ್ಲ? ಹೌದು, ನಾನೇ ಖರೀದಿ ಮಾಡಿದ್ದೆ. ಆಮೇಲೆ ಕೃಷಿ ಇಲಾಖೆಯವರೆಲ್ಲ ಬಂದು ನೋಡಿ ಇದಕ್ಕೆ ಸಬ್ಸಿಡಿ ಮಾಡಿಕೊಡ್ತೀವಿ ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ. ಈಗ ನನಗೆ ಶೋರೂಮಲ್ಲಿ 3 ಲಕ್ಷ ಆಯಿತು, ಇವ್ರದ್ದು 1 ಲಕ್ಷ ನಮಗೆ ಬಂದಿದೆ. ಅದು ಆ್ಯಕ್ಚುಲಿ ರೇಟ್ ಇರೋದು, ಅದು 2 ಥರ ಮಿಷಿನ್ ಇದೆ, ಒಂದು ಕ್ಯಾಂಪ್ಕೋದಲ್ಲೇ ಇನ್ನೊಂದಿದೆ, ಆಮೇಲೆ ಇನ್ನೊಂದು ಕುಬೋಟೋದು. ಇದು 2,78,000 ಶೋರೂಮ್ ರೇಟು. ಆಮೇಲೆ ಅದೇನಾಗುತ್ತೆ ಅಂದರೆ ಸಬ್ಸಿಡಿ ಎಲ್ಲ ನಾನು ತಿರ್ಗಾ ಮಾರನೇ ವರ್ಷ ತಗೊಂಡಿರೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಟ್ಟಬೇಕಾಯಿತು. ಹಾಗಾಗಿ ಒಟ್ಟಿಗೆ 3 ಲಕ್ಷ ಆಯಿತು, 1 ಲಕ್ಷ ಸಬ್ಸಿಡಿ ಬಂದಿದೆ. ಅಷ್ಟು ದುಡಿಮೆ ಮಾಡಿದಿರ ಅದರಲ್ಲಿ? ಒಂದೇ ವರ್ಷಕ್ಕೆ ಮಾಡಿದ್ವಿ. ಒಂದು ಮೊದಲನೇ ವರ್ಷದಲ್ಲೇ ನಂದು ಮಿಷಿನಿಂದ ದುಡ್ಡು ಬಂತು. ಅಂದರೆ ಎಫೆಕ್ಟ್ ನಾವು ಹಂಗೆ ಹಾಕಿದ್ದೀವಿ. ನೀವು ನನ್ನನ್ನು ಕೇಳಿದ್ರೆ ಒಂದು ತಿಂಗಳು ನಾನು ರಾತ್ರಿ ಏನು 3-4 ಗಂಟೆ ನಿದ್ದೆ ಮಾಡಿರೋದು ಉಂಟು. 1.5 ಎಲ್ಲ ಟಾರ್ಚ್ ಹಾಕಿಂದ ಗದ್ದೆ ನಾಟಿ ಮಾಡಿರೋದುಂಟು. ಯಾಕೆ ಅಂತಂದ್ರೆ ನಾನು ಆಸೆಗಲ್ಲ ಮಾಡಿದ್ದು. ಕೆಲವ್ರು ತಿಳಿತಾರೆ ಇವರು ದುಡ್ಡಿನ ಆಸೆಗೆ ಮಾಡಿದ್ದಾರೆ ಅಂತ. ನಾನೊಂದು ಮಾತು ಕೊಟ್ಟಿರ್ತೀನಿ, ನಾಳೆ ನಿಮಗೆ ಬರ್ತೀನಿ ಅಂತೇಳಿ. ಅಂತ ಟೈಮಿಗೆ ಅವ್ರಿಗೆ ಹೋಗಿ ನಾಟಿ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಲಿ ಮಾಡಿದ್ದೆ ಹೊರತು ಕೆಲವ್ರು ಇವತ್ತು ಸಹ ದುಡ್ಡು ಕೊಟ್ಟಿಲ್ಲ. ನಮ್ಮ ರೈತರು ಅದೇ ತರ ನಡ್ಕೊಂಡಿದ್ದಾರೆ. ಕೆಲವ್ರು ನಾನು ಅಷ್ಟು ಕಷ್ಟಪಟ್ಟು ಗದ್ದೆ ನಾಟಿ ಮಾಡಿಕೊಟ್ರು, ಕೆಲವು ರೈತರುಗಳು ಇವತ್ತಾದ್ರೂ ನಾಳೆ ಕೊಡೋಣ ನಾಡಿದ್ದು ಕೊಡೋಣ ಅಂತಲೂ ಇದ್ದಾರೆ. ಎಲ್ಲರೂ ಏನು ಹಂಗೆ ಇರ್ತಾರೆ ಅಂತಲೂ ಇಲ್ಲ. ಹಾಗಾಗಿ ಯಾಕೆ ಅಂತಂದ್ರೆ ನಾವು ಏನೋ ಒಂದು ರಿಸ್ಕ್ ತಗೊಂಡು ಮಾಡಿರ್ತೀವಿ. ಈ ವರ್ಷ ಅಂತೂ ನನಗೆ ಒಂದು ಒಬ್ಬರ ಮನೆ ಗದ್ದೆಯಲ್ಲಿ ಗದ್ದೆ ನಾಟಿ ಮಾಡ್ತಾ ಇರಬೇಕಾದ್ರೆ ಕಾಲಿಗೆ ಕಲ್ಲು ಹೊಡೆದು 6 ಹೊಲಿಗೆ ಹಾಕ್ಸಿದ್ದೆ. ನಾನು ಇರೋದು ಒಂದೇ ಮಿಷಿನ್, ನಾನು ಒಬ್ಬನೇ ನಾಟಿ ಮಾಡೋದು, ಯಾರು ಸಹ ನಾಟಿ ಮಾಡಕ್ ಬರಲ್ಲ. ಯಾಕೆ ಅಂದ್ರೆ ಅದೊಂದು ಸ್ವಲ್ಪ ಕಷ್ಟದ ಕೆಲಸ. ಒಂದು ನಾಟಿ ನೀಟ್ ಬರಲ್ಲ, ಇನ್ನೊಂದು ಬೆಳಿಗ್ಗಿಂದ ಸಂಜೆವರೆಗೂ ಗದ್ದೆ ಒಳಗೆ ಓಡಾಡಬೇಕು, ಶೀತ ಆಗುತ್ತೆ, ಕಾಲ್ಗಳು ನೈತವೆ. ಹಾಗಾಗಿ ಯಾರು ಸಹ ಈ ಕೆಲಸಕ್ಕೆ ಬರಲ್ಲ. ಅಂತ ಟೈಮಲ್ಲೂ ಸಹ ಕೆಲವು ಜನಗಳೇನು ನಮಗೆ ಲೇಟ್ ಆಯ್ತು, ನಾನು ನನ್ನ ಪರಿಸ್ಥಿತಿ ಹೇಳ್ಕೊಂಡೆ, ನಾನು ನಾಟಿ ಮಾಡ್ದಲೇ ಬಿಟ್ಕೊಡಲ್ಲ ನಿಮಗೆ ಅಂದ್ರೂ ಸಹ ಕೆಲವು ಜನಗಳು ಇಲ್ಲ ನಾನು ದುಡ್ಡು ಕೊಟ್ಟಿದ್ದೀನಿ ನಾ ನಾಟಿ ಮಾಡ್ಕೊಡಿ, ನನಗೆ ಹುಷಾರಿಲ್ಲ, ಅಮ್ಮ ಆಗ್ಬಿಡ್ತು, ಆ ಟೆನ್ಷನ್ಗೆಲ್ಲ ಒಂದು ಸ್ವಲ್ಪ ಹೀಟ್ ಎಲ್ಲ ಆಗ್ಬಿಡ್ತಲ್ಲ ಅಮ್ಮ ಆಗ್ಬಿಡ್ತು. ಅಂಥ ಟೈಮಲ್ಲಿ ನಾನು ಜ್ವರ ಬಂದಾಗ ಕವಲೆ ಬಂದಲು ಮಲಗಿ ಎದ್ದು ಮತ್ತೆ 1 ಗಂಟೆ ನಾಟಿ ಮಾಡಿ ಮತ್ತೆ ಅಮ್ಲಿ ಕುಡ್ಕೊಂಡು ಸಹ ಈ ಸರಿ ಮಾಡ್ಕೊಟ್ಟಿದ್ದೀನಿ. ಅಂಥ ಪರಿಸ್ಥಿತಿಲೂ ನಾನು ರೈತರನ್ನ ಬಿಟ್ಕೊಟ್ಟಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಶ್ರಮ ಮಾತ್ರ ಇದ್ದೇ ಇದೆ. ಒಂದೇ ವರ್ಷಕ್ಕೆ ನನ್ನ ಮಿಷಿನಿಂದ ದುಡ್ಡು ಬಂತು, ಒಂದೇ ವರ್ಷದಲ್ಲಿ ಮಿಷಿನಿಂದ ದುಡ್ಡು ಬಂತು, ಸಮಸ್ಯೆ ಇಲ್ಲ. ಏನು ಅಂದರೆ ಅದೇ, ನಾವು ಒಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ತಗೊಂಡಷ್ಟು ರಿಸ್ಕ್ ಜಾಸ್ತಿ ಆಗುತ್ತೆ. ಕೆಲವು ಕಡೆ ಗದ್ದೆಗಳನ್ನ ಹಾಗೆ ಹಾಳ್ಬಿಡೋದು ಇತ್ತೀಚೆಗೆ ಪ್ರಾರಂಭ ಆಗಿದೆ. ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಯಾಕೆ ಅಂತ ಅಂದ್ರೆ ಭತ್ತ ಬಹಳ ಒಂದು ಮುಖ್ಯವಾದಂತಹ ಬೆಳೆ, ನಮ್ಮ ಹೊಟ್ಟೆಯನ್ನು ತುಂಬಿಸ್ತಕ್ಕಂತ ಬೆಳೆ. ಅಂತ ಭತ್ತವನ್ನ ಬೆಳೆಯುವಂತಹ ಜಾಗವನ್ನ ಹಂಗೆ ಬಿಟ್ಟಿದ್ರಲ್ಲ ಅಂತ ಹೇಳಿ ಬಾರಿ ನೋವಾಗುತ್ತೆ. ಹಾಗೆ ಬಿಡೋದಕ್ಕಿಂತನೂ ದುಬಾರಿ ಆಗುತ್ತೆ ಅಂತ ಹೇಳಿ ಬಿಡೋದಕ್ಕಿಂತಲೂ ಹೀಗೆ ನಾವು ಯಂತ್ರಗಳನ್ನ ಬಳಕೆ ಮಾಡಿಕೊಂಡು ಕೃಷಿ ಮಾಡ್ತಕ್ಕಂಥದ್ದು ಹೆಚ್ಚು ಒಳ್ಳೆಯದು. ಹೌದು, ತುಂಬಾ ಒಳ್ಳೇದು. ನನಗೂ ಕೆಲವು ಕಡೆ ಎಲ್ಲ ಹೋಗಿ ನೋಡ್ತಾ ಇರ್ತೀನಲ್ಲ, ತುಂಬಾ ಜನ ತುಂಬಾ ಗದ್ದೆನ ಹಾಳ್ಬಿಟ್ಟಿರ್ತಾರೆ. ಮತ್ತೆ ಕೇಳಿದ್ರೆ ಆನೆಗಳು ಲೂಟಿ ಅಂತ ಹೇಳ್ತಾರೆ. ಇಲ್ಲ, ನಾವು ಎಲ್ಲಾ ಕಡೆನೂ ಗದ್ದೆ ಮಾಡಿದ್ರೆ ಈ ಆನೆಗಳು ಯಾಕೆ ಲೂಟಿ ಮಾಡ್ತಾ ಇದಾವೆ ಅಂದ್ರೆ ಎಲ್ಲೂ ಬೆಳೆ ಇಲ್ಲ ಅವಕ್ಕೆ. ಒಂದು ಮೇಯ್ನು ಬಿದಿರುಗಳೆಲ್ಲ ಸುಟ್ಟು ಹೋಗಿದೆ, ಹೊಳೆ ಸೈಡ್ ಜಾಗಗಳಿಲ್ಲ, ಹೊಳೆ ಸೈಡ್ ಎಲ್ಲ ಮರಳೊಡೆಯೋರು ಎಲ್ಲ ಓಡಾಡ್ತಾ ಇರ್ತಾರೆ. ಹಾಗಾಗಿ ಒಂದು, ಆಮೇಲೆ ಈಗ ಎಲ್ಲಾ ಕಡೆನೂ JCP ಇಟಾಚಿಗಳ ಕೆಲಸ ಜಾಸ್ತಿ, ಸೌಂಡು ಎಲ್ಲ ಕಡೆ, ಆನೆಗಳು ಉಳಿಯೋಕೆ ವ್ಯವಸ್ಥೆ ಇಲ್ಲ. ಹಾಗಾಗಿ ಅವು ಆಹಾರನ ಹುಡುಕೊಂಡು ಬರ್ತವೆ. ಮತ್ತೆ ಎಲ್ಲೋ ಅಪರೂಪಕ್ಕೆ ನಾವೀಗ ಒಂದು 100 ಎಕರೆ ಗದ್ದೆ ಮಾಡಿದ್ವಿ ಅಂದ್ರೆ ಸುತ್ತ ಇರೋ ಗದ್ದೆನ 1-10 ಎಕರೆ ತಿನ್ಬೋದು ಅಷ್ಟೇ. ಇನ್ನು 90 ಎಕರೆ ಉಳಿಯುತ್ತೆ. ನಾವು 90 ಎಕರೆ ಹಾಳ್ಬಿಟ್ಟು 10 ಎಕರೆ ಗದ್ದೆ ಮಾಡಿದ್ರೆ ಅವು ಅಷ್ಟ ಆನೆಗೆ ಬೇಕೇ ಬೇಕು. 10 ಎಕರೆನ ತಿಂದಾಕುತ್ತೆ. ಹಾಗಾಗಿ ಎಲ್ಲಾ ತಲು ಮಾಡಿದ್ರೆ, ಈಗ ಕೆಲವ್ರು ಹೇಳ್ತಾರೆ ಹಕ್ಕಿಗಳು ತುಂಬಾ ಲೂಟಿ ಅಂತ ಹೇಳ್ತಾರೆ. ಒಬ್ರೆ ಮಾಡಿದ್ರೆ ಹಕ್ಕಿ ಲೂಟಿ ನಿಜ ಇಲ್ಲ ಅಂತ ಹೇಳಲ್ಲ. ನಮ್ಮಂಗೆ ಅವು ಜೀವಿಗಳು, ಅವು ಜೀವಿಸ್ಲೇಬೇಕು. ಹೌದು, ನಮಗಿಲ್ಲ ಏನ್ ಮಾಡ್ತವೆ ಅಂದ್ರೆ, ನಾವು ಹಗೆ ಹಾಕಿದ ಟೈಮಲ್ಲಿ ನಂದು 25-30 ಎಕರೆ ಒಂದೊಂದ್ಸರಿ ಹಗೆ ಹಾಕ್ತೀನಿ, ತುಂಬಾ ಹಕ್ಕಿಗಳು ಬರುತ್ತೆ ನಮ್ ಕಡೆ ಎಲ್ಲ, ಅಬ್ಲು ಅಂತ ಹೇಳ್ತೀವಿ, 1,000 ಹಕ್ಕಿ ಬರುತ್ತೆ. ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ಒಂದೊಂದು ಮೂಟೆನ ಅವಕ್ಕಾಗಿ ಇಟ್ಕೊಂಡಿರ್ತೀನಿ. ಅವು ಬಂದ ತಕ್ಷಣ ರೋಡಿಗೆ ಹಾಕೊಟ್ಬಿಡ್ತೀನಿ, ಫುಲ್ ಅಲ್ಲೇ ತಿನ್ಕೊಂಡು ಹೋಗ್ತವೆ. ಈಗ್ಲೂ ಸಹ ಹಕ್ಕಿಗಳಿದೆ, ಹಕ್ಕಿ ಬತ್ತ ಹಾಕ್ತಾನೆ ಅಂತೇಳಿ. ಹಾಗಾಗಿ ನಾವು ಅದಕ್ಕೊಂದೇನೋ ಒಂದು ಇದನ್ನ ಮಾಡಿದ್ರೆ ಅವು ಒಂದು 1,000 ರೂಪಾಯಿಗಾದ್ರೆ ಹೊಟ್ಟೆ ಪಾಡ್ ಮಾಡ್ಕೊಂಡು ಹೋಗ್ತವೆ. ಹಾಗಾಗಿ ನನಗೂ ಅದು ನೋವು ತುಂಬಾ ಇದೆ. ತುಂಬಾ ಜನ ಹೇಳ್ತಾರೆ, ನಮ್ಮ ಅಕ್ಕಪಕ್ಕ ನಮ್ಮ ಕೆಳಗಡೆನೂ ತೋಟ ಮಾಡಿದ್ದಾರೆ, ನಮ್ಮ ಮೇಲ್ಗಡೆನೂ ತೋಟ ಮಾಡಿದ್ದಾರೆ, ನನ್ನ ಮಧ್ಯದಲ್ಲಿ 1 ಎಕರೆ ಹಂಗೆ ಬಾಕಿ ಇದೆ. ಅವ್ರು ಹೇಳ್ತಾರೆ, ಓ ನೀನು ತೋಟ ಮಾಡಿದ್ರೆ ಕುಬೇರ್ ಆಗ್ಬೋದಾಯ್ತು ಅಂತ. ನಾನು ಹೇಳೋದು ಅವರಿಗೆ, ಮುಂದೆ ಒಂದ್ ಕಾಲಕ್ಕೆ ನಾವು ಕಾಫಿ ತಿನ್ನಕಾಗಲ್ಲ, ಭತ್ತನೇ ತಿನ್ಬೇಕು. ಆಗ್ಲೂ ನೀವು ಕಿತ್ತು ಗಿಡ ಕಿತ್ತು ಗದ್ದೆ ಮಾಡಕ್ಕಂತೂ ಸಾಧ್ಯವಿಲ್ಲ. ನನ್ ಗದ್ದೆ ಇದ್ರೆ ಯಾವಾಗ್ಲಾರು ನನ್ ಭತ್ತ ಬೆಳ್ಕೋಬಹುದು ಅಂತಲೇ ಹೇಳ್ತಾ ಇರ್ತೀನಿ. ತುಂಬಾ ಜನಿಗೆ ನಾನ್ ಹೇಳೋದಷ್ಟೇ, ಅಡಿಕೆ ಹಾಕದ್ ಬೇಡ, ಗದ್ದೆನೆ ಮಾಡಿ. ಹಂಗ ತೀರಾ ನಿಮಗೆ ಆಗ್ಲಿಲ್ಲ ಅಂದ್ರೆ 1 ವರ್ಷ ಹಾಳ್ಬಿಟ್ಟು ತಿರ್ಗಾ ವರ್ಷ ಮಾಡಿ, ನಿಮಗೆ ಸಾವಯವದಂಶನೂ ಜಾಸ್ತಿ ಆಗುತ್ತೆ. ಗದ್ದೆ ಮಾತ್ರ ಬಿಡ್ಬೇಡಿ ಅಂತ ಹೇಳ್ತೀನಿ. ಈಗೆಲ್ಲ ಅದೇ, ಈಗ ಇಟ್ಟಿಗೆದೆಲ್ಲ ಬಂದು ತುಂಬಾ ದುಡ್ಡು ಜಾಸ್ತಿ, ಈಗೆಲ್ಲ 14-15 ಲಕ್ಷ ಕೊಡ್ತಾರೆ 1 ಎಕರೆಗೆ. ಹಾಗಾಗಿ ಎಲ್ಲ ಇಟ್ಟಿಗೆ ಮೇಲೆ ಬಿದ್ದು ದುಡ್ಡಿನ ಮೋಹ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲರಿಗೂ. ಹಾಗಾಗಿದೆ. ಮಲೆನಾಡು ಭಾಗದಲ್ಲಿ ಕುರಿ ಮತ್ತೆ ಮೇಕೆಗಳ ಸಾಕಾಣಿಕೆಯನ್ನ ಮಾಡ್ತಕ್ಕಂಥದ್ದು ಬಹಳ ವಿರಳ, ಆದ್ರೆ ನೀವು ಮಾಡ್ತಾ ಇದ್ದೀರಾ, ಯಾಕೆ ಪ್ರಾರಂಭ ಮಾಡಿದ್ರಿ? ನಾವು ಯಾವುದೇ ಹೇಳ್ತೀನಿ ಅಂದ್ರೆ ಕೃಷಿ ಇಲಾಖೆ ಹೆಸರು ಹೇಳ್ತೀನಿ, ಯಾಕೆಂದ್ರೆ ನಮಗೆ ದಾರಿ ದೀಪ ಆಗಿದ್ದು ಅದೇ ಮೊದಲು. ಕೃಷಿ ಇಲಾಖೆಯಲ್ಲಿ ಒಂದ್ಸರಿ ಟೂರ್ ಕರ್ಕೊಂಡು ಹೋಗಿದ್ರು, ಒಂದ್ಸರಿ ಸಿರ್ಸಿಗೆ ಹೋಗಿದ್ವಿ. ನಮಗೆ ಹೇಳ್ಬೇಕು ಅಂದ್ರೆ ಸಿರ್ಸಿ ನಮಗಿಂತಲೂ ಶೀತದ ವಲಯನೇ, ಅಲ್ಲೂ ಸಹ ನೀರಿದೆ. ಅಲ್ಲೂ ಒಬ್ರು ಸಾಕಿದ್ರು, ತುಂಬಾ ಚೆನ್ನಾಗಿ ಸಾಕಿದ್ರು. ಹಿಂಗೆ ಒಟ್ಟು ಮಾಡಿ ಮೇಲ್ಗಡೆ ಬಿಟ್ಟಿದ್ರು ಕುರಿಗಳನ್ನ, ಸೊಪ್ಪೆಲ್ಲ ಹಾಕ್ತಾ ಇದ್ರು. ಬೇಕು ಅಂದ್ರೆ ಅವ್ರು ಹೇಳಿದ್ರು, ಆಗ ಬೇಕು ಅಂದ್ರೆ ನೀವು ಹೊರಗಡೆನು ಬಿಡ್ಬೋದು, ಬೇಡ ಅಂದ್ರೆ ಮನೇಲೂ ಕಟ್ಬೋದು, ಆ ರೀತಿ ಸಾಕ್ಬೋದು ಅಂತ. ನಾನು ಸ್ಟಾರ್ಟಿಂಗ್ ಅಲ್ಲಿ ಶಿರೋಯಿ ಕುರಿಗಳು ಒಂದು 4-5 ತಂದಿದ್ದೆ. ನಮ್ಮೂರಲ್ಲಿ ನಮ್ಮ ಅಪ್ಪನ ಕಾಲದಲ್ಲಿ ಇತ್ತು, ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮೂರಲ್ಲೂ ಇತ್ತು. ಕುರಿಗಳು ಇಲ್ಲ ಅಂತ ಇಲ್ಲ, ಕುರಿನೂ ಇತ್ತು ಮತ್ತೆ ಟಗರು ಇರಲಿಲ್ಲ, ಕುರಿಗಳಿತ್ತು. ನಮ್ಮ ಪಕ್ಕದಲ್ಲಿ ಒಂದು 10-15 ಕುರಿ ಸಾಕೊಂಡಿದ್ರು. ನಮಗೆ ಅನಿಸ್ತು, ನಾವ್ ಯಾಕೆ ಮಾಡಬಾರ್ದು, ಇವತ್ತಿನ ಟೈಮಲ್ಲಿ ಒಳ್ಳೆ ರೇಟ್ ಇದೆ, 500-600 ರೂಪಾಯಿ ಎಲ್ಲ ತಗೊಂಡು ಹೋಗ್ತಾರೆ KG. ಹಾಗಾಗಿ ಮಾಡ್ಬೋದಲ್ಲ ಅನ್ಕಂಡೆ. ಆಮೇಲೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು 5-6 ಕುರಿಗಳನ್ನ ತಂದು ಸಾಕೊಂಡಿದ್ದೆ. ಆಮೇಲೆ ಅದು ಒಂದು 6,000 ಕೊಟ್ಟು ತಂದಿದ್ದು 18,000-20,000 ರೂಪಾಯಿ ಹೋಯ್ತು. ಆಮೇಲೆ ನೆಕ್ಸ್ಟ್ ವರ್ಷಕ್ಕೆ ಏನ್ ಮಾಡಿದೆ, ಒಂದು 25 ಕುರಿನ ತಂದು ಸಾಕೊಂಡೆ. ನಮ್ಮೂರಲ್ಲಿ ಒಂದೇ ಒಂದು ಕುರಿಗಳು ಇರಲಿಲ್ಲ. ಆಮೇಲೆ ಕುರಿ ಮಾರ್ಬೇಕಾದ್ರೆ ಏನ್ ಮಾಡಿದೆ, ನನ್ನ ಜೊತೆ ಹುಡುಗರು ಒಂದು 4-5 ಹುಡುಗರನ್ನ ಕರೆದು ಸೇಲ್ ಮಾಡ್ಬೇಕಾದ್ರೆ ತೋರಿಸ್ದೆ, ನೋಡು ನಮ್ಮ ಕುರಿಗಳು ಈ ರೇಟಿಗೆ ಹೋಗಿದೆ, ಹೆಂಗಿದೆ ಅಂತೇಳಿ. ಆಮೇಲೆ ತಿರ್ಗ ವರ್ಷ ಕಾಂತಣ್ಣ, ನೀವು ಯಾವಾಗ ಹೋಗ್ತೀರಿ ಆಗ ನನಗೂ ಬೇಕು ಕುರಿಗಳು ಅನ್ನಕ್ಕೆ. ಈಗ ನನ್ನ ಹತ್ರ ಇರೋದು 14-15 ಕುರಿಗಳು, ನಮ್ಮ ಊರಲ್ಲಿರೋದು 500-600 ಕುರಿಗಳು. ನನಗೇನು ಗೊತ್ತಾ, ನನ್ನ ಮನೇಲಿ ಇದೆಯಾ ಇಲ್ವಾ, ನನ್ನಂತರೂ ಇನ್ನೂ 10 ಜನ ಬೆಳೆದ್ರಲ್ಲ ಅನ್ನೋದು ಖುಷಿ. ಈಗ ನಮ್ಮೂರಲ್ಲಿ ತುಂಬಾ ಜನ ಕುರಿ ಸಾಕ್ತಾ ಇದ್ದಾರೆ. ಎಲ್ಲರೂ ಸಹ ಯಾವ್ದೇ ರೀತಿ ಏನಾದ್ರು ವ್ಯಾಪಾರಕ್ಕೆ ಯಾರಿಗಾರು ಬಂತು ಅಂದ್ರೆ ನನಗೆ ಫೋನ್ ಮಾಡ್ತಾರೆ. ನಂದೇನು ಅಂದ್ರೆ ಸಮಾಜಕ್ಕಾಗಿ ಒಂದ್ ಸ್ವಲ್ಪ ಇದನ್ ಮಾಡೋದು ಜಾಸ್ತಿ, ಉಪಕಾರ ಮಾಡುದು. ಈ ದನಗಳು ಅಷ್ಟೇ, ದನಗಳು ಕರು ಹಾಕ್ತವೆ, ಗುಂಡಿಗೆ ಬಿದ್ದಿರ್ತವೆ. ಅಂತ ಟೈಮಲ್ಲಿ ನೀವು ಎಂತ ರಾತ್ರಿಲಿ ಕರೆದ್ರು ಸಹ ಹೋಗಿ ಕರು ಹಾಕೋ ಟೈಮಲ್ಲಿ, ಡಾಕ್ಟ್ರಿ ಇಲ್ಲೋ ಟೈಮಲ್ಲಿ ನಾನೇ ಕರು ತೆಗೆಯೋದು. ಮತ್ತೆ ಕೆಲವರೆಲ್ಲ ಮೂಗ್ ದರ ಹಾಕೊಡಿ ಅಂತ ಹೇಳ್ತಾರೆ, ಮೂಗ್ ದರ ಹಾಕೊಡೋದು. ದನಗಳು ಗುಂಡಿ ಒಳಗಡೆ ಬಿದ್ದಿರ್ತವೆ, ಅದು ಎತ್ಕೊಡಿ ಅಂತ ಹೇಳ್ತಾರೆ, ಅದೆಲ್ಲ ಮಾಡ್ಕೊಡ್ತಿದ್ದೀನಿ. ಹಾಗಾಗಿ ನಮ್ದು ಇನ್ನೊಂದೇನೊಂದು ಧರ್ಮಸ್ಥಳ ಸಂಘದಲ್ಲಿ ವಿಪತ್ತು ನಿರ್ವಹಣಾ, ಇದರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, NDRF ಅಂತೇಳಿ. ಅಲ್ಲಿ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಇದ್ದಾರೆ. ಹಿಂಗೇನಾರು ಅನಿವಾರ್ಯ ಹಿಂಗೇನಾರು ಆಯ್ತು ಅಂದ್ರೆ ಅವರೆಲ್ಲ ಕರ್ತಾರೆ. ನಮಗೆಲ್ಲ ಹತಾರ್ಗಳೆಲ್ಲ ಧರ್ಮಸ್ಥಳ ಸಂಘದಿಂದ ಕೊಟ್ಟಿದ್ದಾರೆ. ಅವರು ಸಹ ಬಂದು ಅದು ಯಾವ್ದೇ ಯಾವ್ದು ಏನೇನು ಬೇಕು ಅದನ್ನ ತಗೊಂಡು ಯೂಸ್ ಮಾಡ್ಕೊಂಡು ಒಂದು ಹೆಲ್ಪ್ ಮಾಡ್ಕೊಡ್ತಿರ್ತೀವಿ. ಹಾಗಾಗಿ ಕುರಿಗಳಂತೂ ತುಂಬಾ ಈಗ ಸಾಕ್ತಾ ಇದೀವಿ, ಚೆನ್ನಾಗಿ ಹೊಂದ್ಕೊಳ್ತವೆ. ಏನು ಅಂತಂದ್ರೆ, ಮೇಯ್ನ್ ನಾವು ಒಂದ್ ಸ್ವಲ್ಪ ಬೇಸಿಗೆ ಟೈಮಲ್ಲಿ ಕುರಿ ಮರಿಗಳನ್ನ ತಂದು ಬಿಟ್ಕೋಬೇಕು. ಗೌರಿ ಹಬ್ಬ ಟೈಮಲ್ಲಿ ಹಿಂದೆಲ್ಲ ಏನಾಗಿತ್ತು ಅಂದ್ರೆ ಗೌರಿ ಚೀಟಿ ಅಂತ ಹೇಳಿ ಮಾಡ್ತಾ ಇದ್ರು. ಆಮೇಲೆ ಎಷ್ಟೋ ಜನ ಅದನ್ನ ದುಡ್ಡು ಕತ್ಕೊಂಡು ಓಡೋದ್ರು ಅಂತಲೂ ನಾವು ಕೇಳಿದ್ವಿ. ಈಗ ನಮ್ಮ ಮನೆ ಪದಾರ್ಥನ ಈಗ ನಾವು ಈ ಟೈಮಲ್ಲಿ, ಈಗ ಕಾಫಿ ಕೂಲಿ, ಭತ್ತದ ಕೂಲಿ ಎಲ್ಲ ಇರುತ್ತೆ, ಈ ಟೈಮಲ್ಲಿ ಒಂದು 5,000 ರೂಪಾಯಿ ಬಂಡವಾಳ ಹಾಕಿದ್ವಿ ಅನ್ಕೊಳ್ಳಿ. ಅದೇ ನಾವು ಗೌರಿ ಹಬ್ಬದ ಟೈಮಲ್ಲಿ ಅದೇ ಕುರಿನ ಮಾರಿದ್ರೆ ನಮಗೆ ಒಂದು 15-20 ಸಾವಿರ ರೂಪಾಯಿ ದುಡ್ಡಿಗೆ ಹೋಗುತ್ತೆ. ಆಗ ಗೌರಿ ಚೀಟಿ ಆಯಿತು. ಆ ಟೈಮಲ್ಲಿ ಯಾವುದೂ ಸಹ ದುಡ್ಡಿರಲ್ಲ. ಈಗ ಅದೊಂದು ನಮಗೆ ವರದಾನ ಅಂತಲೇ ಹೇಳ್ಬೋದು. ಬರ್ತವೆ, ತುಂಬ ಚೆನ್ನಾಗಿ ಬರ್ತವೆ, ಏನು ಬರಲ್ಲ ಅಂತ ಇಲ್ಲ. ಅದು ಇಲ್ಲೇ ಹುಟ್ಟಿದ ಕುರಿಗಳಂತೂ ತುಂಬ ಚೆನ್ನಾಗಿ ಬರ್ತವೆ. ದನಕರುಗಳು ಎಷ್ಟು ಸಾಕೊಂಡಿದ್ದೀರಾ ಕಾಂತರಾಜ್? ನಾವು ದನಕರುಗಳು ಅಂದರೆ ಒಂದು 3 ಗೀರ್ ದನಗಳಿದ್ದಾವೆ, ಆಮೇಲೆ ಮಲ್ನಾಡ್ ಗಿಡ್ಡ ಇದೆ, ಹೋರಿಗಳಿದೆ, ಒಂದು ಎಮ್ಮೆನೂ ಇದೆ, ಎಲ್ಲಾ ತರದಲ್ಲೂ ಇದೆ. ಮಲ್ನಾಡ್ ಗಿಡ್ಡ ಹೋರಿನೂ ಇದೆ, ಕುರಿಗಳಿದೆ. ಹಾಗಾಗಿ ನಾವು ಹಾಲು ಮಾರೋದು ಕಮ್ಮಿ, ಹಾಲಿಗೆ ಅಂದ್ರೆ ತುಂಬಾ ದೂರ ಹೋಗ್ಬೇಕು. ಬೆಣ್ಣೆನ ಸೇಲ್ ಮಾಡ್ತೀವಿ, ಬೆಣ್ಣೆ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಬೆಂಗಳೂರವರೆಗೂ ಇಲ್ಲೇ ಬಸ್ಸಿಗೆ ಹಾಕಿದ್ರೆ ಅವರು ಇಳಿಸ್ಕೊಳ್ಳಂತಾರು ಇದಾರೆ, ಬಂದೆಲ್ಲ ನೋಡಿ ನಮ್ಮ ಮನೆ ಹತ್ರ ಎಲ್ಲ ನೋಡ್ಕೊಂಡು ಹೋಗಿರ್ತಾರೆ. ಆಮೇಲೆ ಅವರು ಅಲ್ಲಿ ಇಳಿಸ್ಕೊಳ್ತೀವಿ ಬಸ್ಸಿಗೆ ಹಾಕಿ ಅಂತ ಹೇಳ್ತಾರೆ. ಅದೇ ರೀತಿ ಜೇನು ಸಾಕಿದೀವಿ, ಜೇನನ್ನು ಸಹ ಹೊರಗಡೆ ಎಲ್ಲ ತಗೊಂಡು ಹೋಗ್ತಾರೆ. ನನಗೆ ಇಲ್ಲಿ ಕೊಡೋದಕ್ಕೆ ಸಾಕಾಗ್ತಾ ಇಲ್ಲ, ಹಾಗಾಗಿ ಎಲ್ಲ ರೀತಿಲೂ ಮಾಡ್ಕೊಂಡಿದ್ವಿ. ಸಮಗ್ರ ಕೃಷಿ ಅಂದಾಗ ಏನಾಗುತ್ತೆ ಅಂದ್ರೆ ಒಂದನ್ನೇ ನಂಬ್ಕೋಬಾರ್ದು ಒಂದು. ಆಮೇಲೆ ಅದೇ ತೆರಿ ಒಂದು 4-5 ನಾಯಿಗಳಿದೆ, ಅದರಲ್ಲಿ 3 ವೆರೈಟಿ ನಾಯಿ ಇದೆ, ಒಂದು ಲ್ಯಾಬ್, ಇನ್ನೊಂದು ಜರ್ಮನ್ ಸಫರ್ಡ್, ಇನ್ನೊಂದು ಡಾಬರ್ಮೆನ್. ಅದರದ್ದು ಸಹ ಮರಿಗಳನ್ನ ಸೇಲ್ ಮಾಡ್ತೀವಿ. ಒಂದು ವರ್ಷಕ್ಕೆ 50-60 ಸಾವಿರ ಒಂದು ನಾಯಿಲಿ ದುಡಿಮೆ ಆಗುತ್ತೆ. ಅದ್ರ ಖರ್ಚನ್ನ ಅದು ಹೊಡೆಯುತ್ತೆ. ಮತ್ತೆ ನಮಗೆ ಈ ಕಡೆ ಮಲ್ನಾಡ್ ಏರಿಯಾ ಇರೋದ್ರಿಂದ ಕಪಿಗಳು, ಲೂಟಿ ಅವೆಲ್ಲ ಇರುತ್ತೆ. ನಮಗೆ ನಾಯಿಗಳಿತ್ತು ಅಂತ ಅಂದ್ರೆ ಅವೆಲ್ಲ ಕಮ್ಮಿ ಆಗುತ್ತೆ. ಹೌದು, ಜನಗಳು ಸಹ ಹೆದರ್ತಾರೆ, ಕಳ್ಳರು ಗಿಳ್ರು ಬರೋದಕ್ಕೂ ಹೆದರ್ತಾರೆ. 1-20 ಮನೆಗಳಿರುತ್ತೆ, ಹಾಗಾಗಿ ಸಂಜೆ ಟೈಮ್ ಬಿಡ್ತೀವಿ, ಡೇ ಟೈಮಲ್ಲೆಲ್ಲ ಕಟ್ ಆಗ್ತೀವಿ. ಹಾಗಾಗಿ ಚೆನ್ನಾಗಿದೆ. ಎರೆಹುಳು ಗೊಬ್ಬರವನ್ನು ಕೂಡ ಉತ್ಪಾದನೆಯನ್ನ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಏನೇನು ಅನುಕೂಲಗಳನ್ನ ಮಾಡ್ಕೊಂಡಿದ್ದೀರಿ? ಎರೆಹುಳಿನ ಗೊಬ್ಬರನ ನಾವು ಹೆಚ್ಚು ಕಮ್ಮಿ 10 ವರ್ಷದಿಂದಲೂ ಮಾಡ್ತಾ ಇದೀವಿ. 10 ವರ್ಷದಿಂದ ಎಲ್ಲ ಸೇಲ್ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ತಿದ್ವಿ. ನಮ್ದು ಮೆಣಸು, ಕಾಫಿ, ಮೆಣಸಿನ ಗಿಡ ಎಲ್ಲ ಮಾಡ್ತಾ ಇದ್ವಿ, ಅದಕ್ಕೆ ಹಾಕೊಳ್ತಾ ಇದ್ವಿ. ಈಗ ಒಂದು 5-6 ವರ್ಷದಿಂದ ಏನ್ ಮಾಡ್ತಾರೆ ಅಂದ್ರೆ, ಈಗೆಲ್ಲ ಹಿಂಗೆ ರೈತರುಗಳೆಲ್ಲ ಬಂದು ನಮ್ಮ ಮನೆ ಹತ್ರ ಎಲ್ಲ ನೋಡಿದಾಗ ಕೆಲವರು ನಂಬರ್ ತಗೊಂಡು ಹೋಗಿ ಹೇಳ್ತಾರೆ, ನಿಮ್ಮ ಮನೇಲಿ ಎರೆಹುಳ ಬೇಕು, ಎರೆಹುಳಿನ ಗೊಬ್ಬರ ಬೇಕು ಅಂತೇಳಿ. ಅದೇ ರೀತಿ ನಾನು ಕೆಲವರಿಗೆಲ್ಲ ಕೊಡ್ತೀನಿ. ಮಂಗಳೂರು ಅಲ್ಲೆಲ್ಲ ಬಂದು ತಗೊಂಡು ಹೋಗ್ತಾರೆ. ನನಗೆ ಇಲ್ಲಿ ಬಿಆರ್ಎಲ್ ಸಕಲೇಶ್ಪುರ ಹಾಕಿದ್ರೆ, ಮಂಗಳೂರು ಹತ್ರ ಮುಲ್ಕಿ ಅಂತ ಇದೆ, ಅವರು 10 ಗಟ್ಟಲೆ ಗೊಬ್ಬರನ ತಗೊಳ್ತಾರೆ, 15 ರೂಪಾಯಿ ರೇಟಲ್ಲಿ ತಗೊಳ್ತಾರೆ. ತುಂಬಾ ಚೆನ್ನಾಗಿ ಗಿಡಗಳು ಅವರೆಲ್ಲ ತಗೊಂಡು ಹೋದರು, ಇದು ಎಲ್ಲಿಂದ ತಂದ್ರಿ ಏನು ಅಂತ ಕೇಳ್ತಾರೆ, ಫೋಟೋಗಳೆಲ್ಲ ಕಳಿಸ್ತಾ ಇರ್ತಾರೆ. ಆ ಕಡೆ ಸೈಡ್ ಬೆಂಡೆ ಗಿಡ ಎಲ್ಲ ತುಂಬಾ ಚೆನ್ನಾಗಿ ಬೆಳೀತಾರೆ ಪಾಟಲ್ಲಿ. ಹಾಗಾಗಿ ಅವರು ನಮ್ಮ ಎರೆಗೊಬ್ಬರ ಅಂತಂದ್ರೆ ತುಂಬಾ ಇಷ್ಟಪಡ್ತಾರೆ. ನಾನೇನ್ ಮಾಡ್ತೀನಿ ಅಂದ್ರೆ, ಎರೆಗೊಬ್ಬರ ಜೊತೆನೆ ಸುಡೋಮನಸ್ ಟ್ರೈಕೋಟರ್ಮಾ ಅದಕ್ಕೆ ಮಿಕ್ಸ್ ಮಾಡ್ಬಿಡ್ತೀನಿ. ಹಾಗಾಗಿ ಅವರಿಗೆ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿನೂ ಕಮ್ಮಿಯಾಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ಹಾಗಾಗಿ ಇಷ್ಟಪಡ್ತಾ ಇರ್ತಾರೆ. ಮತ್ತೆ ಈ ಕಡೆ ಕೆಂಚಮ್ಮನಸ್ಕೋಟೆ ಆ ಸೈಡ್ನರೆಲ್ಲ ಎರೆಗೊಬ್ಬರನ ಅಡ್ಕೆ ಗಿಡಿಗೆ ಹಾಕಕ್ಕೆ ಅಂತೇಳಿ ತಗೊಂಡೋಗ್ತಾರೆ. ಅದು ಪರವಾಗಿಲ್ಲ, ನನಗೆ ಚೆನ್ನಾಗಿ ಆಗ್ತಾ ಇದೆ. ಮಿನಿಮಮ್ ಅಂದ್ರೆ 10-15 ಟನ್ನು ಎರೆಗೊಬ್ಬರನೇ ಸೇಲ್ ಆಗುತ್ತೆ. ಮತ್ತೆ ಎರೆಹುಳುನು ಸಹ ತಗೊಂಡು ಹೋಗ್ತಾರೆ, 300 ರೂಪಾಯಿ ಕೆಜಿ ತಗೊಂಡು ಹೋಗ್ತಾರೆ ಎರೆಹುಳುನ. ಹೆಚ್ಚು ಕಮ್ಮಿ 5 ಕೆಜಿ, 10 ಕೆಜಿ, 4 ಕೆಜಿ, 1 ಕೆಜಿ ಹಿಂಗೆಲ್ಲ ತಗೊಂಡು ಹೋಗ್ತಲೇ ಇರ್ತಾರೆ. ಈಗ ನಿಮಗೂ ಕೂಡ ಎರೆಗೊಬ್ಬರ ಬೇಕು, ಆದ್ರೂ ಕೂಡ ಮಾರಾಟವನ್ನು ಮಾಡ್ತೀರಾ, ಅಧಿಕವಾಗಿ ಉತ್ಪಾದನೆ ಮಾಡ್ತಾ ಇದ್ರೆ ಹೇಗೆ? ಹೌದು, ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಆಮೇಲೆ ನಾ ಸೇಲ್ ಮಾಡೋದು ಯಾವಾಗ್ಲೂ. ಮತ್ತಿನ್ನೊಂದೇನು ಅಂತಂದ್ರೆ, ನಾನು ತಿಪ್ಪೆಗೂ ಸಹ ಎರೆಹುಳ ಇರೋದ್ರಿಂದ ನನಗೆ ತಿಪ್ಪೆ ಗೊಬ್ಬರ ಹಾಕಿದ್ರೆ ಸಾಕು, ನನಗೆ ಎರೆಹುಳಿನ ಗೊಬ್ಬರನೂ ಸಿಕ್ತು, ತಿಪ್ಪೆ ಗೊಬ್ಬರನೂ ಸಿಕ್ತು, ಕಾಂಪೋಸ್ಟ್ ಸಿಕ್ತು. ಹಾಗಾಗಿ ನಾನು ಅದನ್ನ ಯೂಸ್ ಮಾಡ್ಕೊಳ್ತೀನಿ. ಇವ್ರಿಗೆ ಎರೆಹುಳಿನ ಗೊಬ್ಬರ ಕೊಡೋರಿಗೆ ಏನ್ ಮಾಡ್ತೀನಿ ಅಂದ್ರೆ, ಎರೆಹುಳಿನ ತೊಟ್ಟಿಂದಲೇ ತೆಗೆದು ಜರಡಿ ಮಾಡಿ ಅದನ್ನ ಕೊಡ್ತೀವಿ. ನಿಮ್ಮ ಮನೆಯ ಸುತ್ತ ಎಲ್ಲಿ ಕೈ ಹಾಕಿದ್ರು ಕೂಡ ಎರೆಹುಳುಗಳು ಸಿಗ್ತವೆ, ಹೇಗೆ ಇದು ಮ್ಯಾಜಿಕ್, ಏನ್ ಮಾಡಿದ್ರಿ? ಮ್ಯಾಜಿಕ್ ಏನಂತ ಇಲ್ಲ, ಮ್ಯಾಜಿಕ್ ಅಂದ್ರೆ ಅದೇ ಮೇನ್. ನಾವು ಯಾವಾಗ ಸಾವಯವದಲ್ಲಿ ಬೆಳಿತೀವಿ, ಮತ್ತೆ ದನಕರುಗಳ ಸಗಣಿ ಎಲ್ಲಿ ಬೀಳುತ್ತೆ ಅಲ್ಲಿ ಆಟೋಮೆಟಿಕ್ ಆಗಿ ನಿಮಗೆ ಎರೆಹುಳ ಬಂದೇ ಬರುತ್ತೆ. ವಿಷ ಹೊಡಿಲಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಎರೆಹುಳ ಆಗುತ್ತೆ. ಮತ್ತೆ ಹೈನುಗಾರಿಕೆ ಮಾಡಿದ್ರೆ ಮುಗೀತು ಬಿಡಿ, ಹೈನುಗಾರಿಕೆ ಮಾಡ್ತಾ ಇದೀವಿ ಅಂದ್ರೆ ಎರೆಹುಳ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಹೌದು, ಹಾಗಾಗಿ ನಮ್ಗೆ ಎಲ್ಲೇ ಆಗಿದ್ರು ಸಹ, ಎಲ್ಲೇ ಮುಟ್ಟಿದ್ರು ಎರೆಹುಳ ತುಂಬಾ ಇದೆ. ನಮ್ ಜಮೀನಲ್ಲಂತೂ ಎಲ್ಲಾ ಕಡೆನೂ ಅಷ್ಟೇ, ಎರೆಹುಳಿಂದ ತುಂಬಾ ಇದೆ. ಕೆಲವರೆಲ್ಲ ಅರಸೀಕೆರೆ ಸೈಡ್ ಬರ್ತಾರೆ, ಇವು ನಾವು ಎರೆಹುಳ ನೋಡಕ್ಕೆ ಎಷ್ಟು ಕಿಲೋಮೀಟರ್ ಹೋಗಬೇಕು, ನಿಮ್ಮನೇಲಿ ಏನು ಇಷ್ಟೊಂದು ಇದೆಯಲ್ಲ ಅಂತ ಹೇಳ್ತಾರೆ. ಅದೇ, ಅಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಮತ್ತೆ ವಾತಾವರಣ ಚೆನ್ನಾಗಿದೆ ನಮಗೆ ಇಲ್ಲಿ ಎರೆಹುಳಿಗೆ. ಆ ತರ ಇದೆ. ಮನೆಯ ಸಮೀಪದಲ್ಲೇ ಒಂದು ಸಣ್ಣ ಕೈತೋಟನು ಕೂಡ ಮಾಡ್ಕೊಂಡಿದ್ದೀರಾ, ಏನೇನು ಬೆಳ್ಕೊಳ್ತೀರಾ ಅದರಲ್ಲಿ, ಹೇಗೆ ಅನುಕೂಲಗಳನ್ನು ಮಾಡ್ಕೊಂಡಿದ್ದೀರಿ? ಮನೆ ಅಂದ್ರೆ ಒಂದು ಹಿಂದಿನ ಕಾಲದಿಂದಲೇ ಇತ್ತು, ಈಗ ನಾವೇನು ಮಾಡ್ತಾ ಇಲ್ಲ, ಎಲ್ಲ ಹಿಂದಿನ ಕಾಲದ್ದು. ಹಿತ್ತಲು ಮನೆ ತೋಟ ಅಂತಲೇ ಹಿಂದಿನ ಕಾಲದಲ್ಲಿ ಇಟ್ಕೊಳ್ತಾ ಇದ್ರು. ನಮ್ಮ ಅಜ್ಜಿ ಕಾಲದಿಂದನೂ ಅಷ್ಟೇ, ನಮ್ಮ ಅಜ್ಜಿ ಅವರೆಲ್ಲ ಇದ್ದಾಗಲೂ ಅಷ್ಟೇ, ತರಕಾರಿ ಬೆಳೆ ಬೆಳ್ಕೊಳ್ಳೋದು, ಮತ್ತೆ ಮನೆಗೆ ಏನು ಬೇಕೋ ಅದನ್ನೆಲ್ಲ ಒಂದು ಮನೆ ಹಿಂದ್ಗಡೆ ಒಂದು ಸಣ್ಣ ಕೈ ತೋಟ ಮಾಡ್ಕೊಂಡು ಬೆಳೀತಿದ್ರು. ಒಂದು ಎರಡು ಉಪಯೋಗ, ಒಂದು ಈಗ ಎಲ್ಲೋ ಹೋಗಿ ವಾಕ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ 10 ನಿಮಿಷ ಟೈಮ್ ಸಿಕ್ಕಿದ್ರೆ ಸಾಕು. ಆ ವಾಕ್ ಹೋಗೋ ಟೈಮಲ್ಲಿ ನಾವು ನಮ್ಮ ತರಕಾರಿ ಗಿಡಿನ ಕೆಲಸ ಮಾಡಿದರೆ ನಮಗೆ ವ್ಯಾಯಾಮ ಆದಂಗಾಯ್ತು. ಒಂದು ಅದರಿಂದ ಆದಿಕನೂ ಬಂತು, ಆಮೇಲೆ ನಾವು ಒಳ್ಳೆ ತರಕಾರಿನೂ ತಿನ್ಬೋದು. ಮತ್ತೆ ನಂದು ಹಳೆ ತಳಿ ಬೀಜಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ವರ್ಷ ವರ್ಷನೂ ನಾನು ಬೀಜ ತಯಾರಿಸ್ಲೇಬೇಕು, ಕೊಡಲೇಬೇಕು. ಈ ಹಳೆ ತಳಿ ಬೀಜಗಳು ಕೆಲವೊಂದು ತುಂಬಾ ಇಷ್ಟಪಟ್ಟು ತಗೊಳ್ತಾರೆ. ತಹಸೀಲ್ದಾರ್ಗಳು, ಎಸಿಗಳು ಇಂಥರು ಸಹ ನನಗೆ ಬೀಜ ಬೇಕು ಅಂತೇಳಿ ಬಂದು ತಗೊಂಡೋಗ್ತಾರೆ ಮನೆ ಬಾಗಿಲಿಗೆ ಬಂದು. ಹಾಗಾಗಿ ನಾನು ಆ ಬೀಜನೊಂದು ಯಾವಾಗಲೂ ಸಂರಕ್ಷಣೆ ಮಾಡಕ್ ಬೇಕು ಅಂತಲೇ ನಾನು ಅಲ್ಲಿಗೆ ಮಣ್ಣು ಹೊಡೆದು ಇದು ಮಾಡ್ಕೊಂಡಿದ್ದೀನಿ. ಈ ಅಗೆ ಹಾಕ ಟೈಮಲ್ಲಿ ಅದನ್ನೆಲ್ಲ ಫುಲ್ಲು ತೆಗೆದು ಅಲ್ಲಿರೋ ಮಣ್ಣಲ್ಲೇ ನಾನು ಅಗೆ ಹಾಕಕ್ಕೆ ಇದೇ ಮಾಡ್ಕೊಳ್ತೀನಿ. ಯಾಕೆಂದ್ರೆ ಅದು ತುಂಬಾ ಚೆನ್ನಾಗಿ ಪುಡಿಯಾಗಿರುತ್ತೆ, ಮತ್ತೆ ಕಾಳು ಹಾಕಿರೋದ್ರಿಂದ ಅದರಲ್ಲಿ ಸಾವಯವದಂಶ ತುಂಬಾ ಚೆನ್ನಾಗಿರುತ್ತೆ, ಸಸಿನೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅಷ್ಟಾಗ್ಲೇ ಜಾಗನ ತರಕಾರಿಗೆ ಅಂತಲೇ ಬಿಟ್ಕೊಳ್ತೀವಿ. ಒಂದು ದಂಟಿನ ಸೊಪ್ಪು, ಆಮೇಲೆ ಗುತ್ತಿ ಬೀನ್ಸು, ಆಮೇಲೆ ಬೀಟ್ರೋಟ್ ಬೀನ್ಸು, ಬೆಣ್ಣೆ ಬೀನ್ಸು, ಸೋಲಾರ್ ಬೀನ್ಸು, ಹಾಲ್ಸಂಡೆ, ಆಮೇಲೆ ಮರ ಟೊಮಾಟೊ ಈ ತರದವು, ಮತ್ತೆ ಮೂಲಂಗಿ, ಪ್ರತಿಯೊಂದು ತರಕಾರಿಗಳು ನಮ್ಮ ಮನೆಗೆ ಏನೇನು ಬೇಕು ಎಲ್ಲಾನು ಇಟ್ಕೊಂಡಿರ್ತೀವಿ. ಎಲ್ಲ ಅದರಲ್ಲಿ ಅಷ್ಟಾಗ್ಲೇ ಬೆಳ್ಕೊಂಡು ಕೊರೋನಾ ಟೈಮಲ್ಲಂತೂ ನನಗೆ ತಿಂಗಳಿಗೆ ಒಂದು 20,000 ಅಧಿಕ ಬರ್ತಾ ಇತ್ತು ಬರೀ ಸೊಪ್ಪು ತರಕಾರಿಲಿ. ತುಂಬಾ ಜನ ಬಂದು ನಿಲ್ತಾ ಇದ್ರು, ತರಕಾರಿ ಬೇಕು, ಅದು ಬೇಕು, ಇದು ಬೇಕು ಅಂತೇಳಿ. ಮತ್ತೊಂದು ಗೀರಸ್ಸು ಇತ್ತು, ಗೀರಸ್ಸಿನ ಗಂಜ್ಲುಕ್ಕಾಗೆ ಬಂದು ನಿಲ್ತಾ ಇದ್ರು ಎಷ್ಟೋ ಜನ. ಹಾಗಾಗಿ ಕೊರೋನಾ ಟೈಮಲ್ಲಿ ಕೆಲವೊಬ್ಬರಿಗೆ ನಷ್ಟನೂ ಆಗಿದೆ, ಕೆಲವೊಬ್ಬರಿಗೆ ಅವ್ರು ಗುರುತಿಸ್ಕೊಳ್ಳೋಕ್ಕೂ ಆಗಿದೆ, ಇಲ್ಲ ಅಂತಲ್ಲ. ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ, ನಮ್ಮೂರಲ್ಲೂ ಸಹ ಹಿಂಗೆ ತರಕಾರಿ ಮನೇಲಿ ಬೆಳೀತಾರೆ ಅಂತಲೇ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಎಲ್ಲರಿಗೂ ಪಬ್ಲಿಕ್ಕೂ ಆಯಿತು. ಹಾಗಾಯ್ತು. ಇಲ್ಲಿ ಬೀಜಗಳ ಉತ್ಪಾದನೆಯನ್ನು ಕೂಡ ಮಾಡಿ ಮಾರಾಟವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಯಾವ್ಯಾವ ತರಹದ ಬೀಜಗಳ ಉತ್ಪಾದನೆ ಮಾಡ್ತಾ ಇದ್ದೀರಾ, ಸ್ಥಳೀಯ ತಳಿಗಳನ್ನ ಎಲ್ಲಿ ಮಾರಾಟ ಮಾಡ್ತೀರಾ ಅದನ್ನ? ಬೀಜ ಅಂತ ಅಂದಾಗ ಏನಾಯ್ತು ಅಂದ್ರೆ, ಬೀನ್ಸ್ ಅಲ್ಲಿ ಒಂದು 5-6 ವೆರೈಟಿ ಬೀನ್ಸ್ ಇದೆ ಹಳೆ ತಳಿಗಳದು. ಆಮೇಲೆ ಟೊಮೆಟೋದಲ್ಲಿ ಒಂದು 2-3 ತರ ವೆರೈಟಿ ಇದೆ. ಆಮೇಲೆ ಸೊಪ್ಪಲ್ಲೂ ಅಷ್ಟೇ, ಸೊಪ್ಪಲ್ಲೂ ಒಂದು 2-3 ತರ ವೆರೈಟಿ ಇದೆ. ಆಮೇಲೆ ಅವರೆಗಿಡ್ನಲ್ಲೂ ಒಂದು 2-3 ವೆರೈಟಿ ಇದೆ. ಈ ತರ ಸಸಿಗಳನ್ನ ನಾನೇನ್ ಮಾಡ್ತೀನಿ ಅಂದ್ರೆ, ಒಂದು ಪ್ಯಾಕ್ ಮಾಡಿ ಈಗ ನಮ್ಗೆ ಏನಾಗ್ತದೆ ಅಂದ್ರೆ, ಧರ್ಮಸ್ಥಳ ಸಂಘದಲ್ಲಿ ತುಂಬಾ ಜನ ನಮ್ಮ ಇಲ್ಲಿ ಕ್ಷೇತ್ರ ನೋಡೋದಕ್ಕೆ ಅಂತೇಳಿ ಬರ್ತಾರೆ. ಆ ಟೈಮಲ್ಲಿ ಇಟ್ಟಿದ್ರೆ 40-45 ಜನ ಬರ್ತಾರೆ, ₹25 ಪ್ಯಾಕೆಟ್ ಒಂದು ಪ್ಯಾಕೆಟ್ಗೆ, ಅಲ್ಲೂ ಸಹ ಸೇಲ್ ಮಾಡ್ತೀನಿ. ಆಮೇಲೆ ತುಂಬಾ ಜನ ಹೊರಗಡೆ ಈಗ ರೆಸಾರ್ಟ್ಗಳಿಗೆಲ್ಲ ಬಂದು, ಈಗೇನಂದ್ರೆ ಈಗ ಫ್ಯಾಷನ್ ಆಗಿರೋದು ಮನೆ ಮೇಲ್ಗಡೆ ಟಾರಿಸ್ ಮೇಲೆ ತರಕಾರಿ ಬೆಳ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ತುಂಬಾ ಜನ ಎರೆಗೊಬ್ಬರ, ಕೊಕ್ಕೋ ಪೀತು ಮತ್ತೆ ಬೀಜ ಎಲ್ಲನೂ ಸಹ ನಮ್ಮ ತಲಿಂದಲೇ ಖರೀದಿ ಮಾಡಿ ತಗೊಂಡು ಹೋಗ್ತಾರೆ. ಆ ಟೈಮಲ್ಲಿ ಅಲ್ಲಿಗೂ ಎಲ್ಲ ಸಪ್ಲೈ ಕೊಡ್ತೀನಿ. ಅದೇ ತರ ಇನ್ನೊಂದೇನು ಅಂತಂದ್ರೆ, ಈಗ ಕೃಷಿ ಮೇಳಗಳಿಗೆ ಕೆಲವೊಂದು ಸ್ಟಾಲ್ ಹಾಕೋದಕ್ಕೆ ನನಗೆ ಹೇಳ್ತಾರೆ, ಆ ಟೈಮಲ್ಲೂ ಸಹ ತಗೊಂಡೋಗಿ ಹಳೆ ತಳಿ ಬೀಜಗಳು ಅಂತೇಳಿ ಇದ ಮಾಡ್ತೀನಿ, ವ್ಯಾಪಾರ ಮಾಡ್ತೀನಿ. ಅತಿಯಾದ ಆಧಿಕ ಇಲ್ಲದೆ ಇದ್ರು ಸಹ ನಾನು ಎಲ್ಲೇ ಹೋದ್ರು ನನ್ನನ್ನ ಗುರುತಿಸ್ತಾರೆ, ಓ ಇವ್ರ ಮನೆಯಿಂದ ಒಂದು ಬೀಜ ತಂದಿದ್ವಿ, ಒಂದು ಗಿಡ ತಂದಿದ್ವಿ ಅಂತ ಹೇಳಿ. ನಮ್ಮನೆ ಬೀನ್ಸ್ ಬೀಜ ಎಲ್ಲೋ ಒಂದು ಕೋಲಾರದಲ್ಲಿ ಎಲ್ಲೋ ಒಂದು ಬೆಳೀತಾ ಇದೆ ಅಂದ್ರೆ, ಅಲ್ಲಿಂದ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮನೆ ಬೀನ್ಸ್ ಇವತ್ತು ಕಾಯ್ಬಿಟ್ಟಿದೆ, ತುಂಬಾ ಚೆನ್ನಾಗಿತ್ತು ಅಂತ. ಹಾಗೆ ಒಂದು ಮನಸ್ಸಿಗೊಂದು ಸಮಾಧಾನ ಆಗುತ್ತೆ. ಕೃಷಿಯಿಂದಲೇ ಒಳ್ಳೆ ಬದುಕನ್ನ ಕಟ್ಕೊಂಡಿದ್ದೀರ ಕಾಂತರಾಜು ಅವರೇ. ನಮ್ಮ ಕೃಷಿಕರಿಗೆ ಮತ್ತೆ ಯುವ ಕೃಷಿಕರಿಗೆ ಬಹಳ ಮುಖ್ಯವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಮೊಟ್ಟ ಮೊದಲಾಗಿ ಹೇಳ್ಬೇಕು ಅಂತಂದ್ರೆ, ಮನೆಯವರಿಗೆ ಹೇಳ್ಬೋದು ಹೆಂಗೆ ಅಂತಂದ್ರೆ, ಒಬ್ರಿಗೊಬ್ರು ಸಪೋರ್ಟ್ ಬೇಕು. ನಮ್ದು ರೈತರ ಜೀವನ ಅಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಇದ್ರೆ ಮಾತ್ರ ಆಗೋದು. ಈಗ ನಾನು ಒಬ್ಬನೇ ಮಾಡ್ತೀನಿ ಅಂದ್ರೆ ಆಗಲ್ಲ, ನಮ್ಮ ಮನೆಯವ್ರದ್ದು ನನಗಿಂತ ಹೆಚ್ಚಿಗೆ ಪಾಲು ಅವ್ರದ್ದು ಇರುತ್ತೆ. ಆಮೇಲೆ ನಮ್ಮ ಅಪ್ಪ ಅಮ್ಮರದ್ದು ಇರುತ್ತೆ, ಒಂದು ಸಣ್ಣ ಮಗಳಿದ್ರೆ ನನ್ನ ಮಗಳದ್ದು ಸಹ ಇರುತ್ತೆ. ಹಾಗಾಗಿ ಮನೆಯವರೆಲ್ಲ ಒಟ್ಟಿಗೆ ಸೇರಿ ಮಾಡ್ತೀನಿ ಅಂದ್ರೆ ಒಂದು ಕೃಷಿ ಬದುಕು ತುಂಬಾ ಚೆನ್ನಾಗಿರುತ್ತೆ. ಎಲ್ಲರದ್ದು ಪಾಲು ಇರಬೇಕು, ಎಲ್ಲರದ್ದು ಅವರಿಗೆ ಹಿಸೆ ಇರಬೇಕು. ಆ ತರ ಹಿಸೆ ಅಂದ್ರೆ ಬೇರೆ ಬೇರೆ ಮಾಡ್ಕೊಳ್ಳಿ ಅಂತಲ್ಲ, ಈಗ ಕೆಲಸದಲ್ಲಿ ಪಾಲು ಇರಬೇಕು ಎಲ್ಲರದ್ದು ಸಹ. ನಂದೊಂದು ಕೆಲಸ, ನಾನು ಈಗ ಒಂದು ತರಕಾರಿ ಗಿಡ ಮಾಡ್ತಾ ಇದ್ದೀನಿ, ನಂದೊಂದು ಕೆಲಸ ಮಾಡ್ಬೇಕು ಅನ್ನೋದು ಇರಬೇಕು ಮೇಯ್ನು. ಹಂಗಿದ್ರೆ ನೀವು ಎಲ್ಲೇ ಸಹ ಎಲ್ಲೇ ಹೋದ್ರು ಸಹ ಒಂದು ಬೆಳೆ ಬೆಳೆಯೋಕೆ ಅನುಕೂಲ ಆಗುತ್ತೆ ಒಂದು. ಆಮೇಲೆ ಬೇರೆ ಜನಗಳಿಗೆ ಏನ್ ಹೇಳ್ತೀನಿ ಅಂದ್ರೆ, ನೀವು ಎಲ್ಲಾದ್ರೂ ಎಲ್ಲಾರು ಕೆಲಸ ಮಾಡಿ ದುಡ್ಡಿಗಾಗಿ, ಮನೆಗೆ ನಮ್ಮ ಮನೆಗೆ ಅಂತೇಳಿ ನಮ್ಮ ಆರೋಗ್ಯಕ್ಕೆ ಅಂತ ಒಂದು ಮನೆ ಹತ್ರ ಒಂದು 10 ಗಿಡ ಬೆಳ್ಕೋಬೇಕು. ಮತ್ತೆ ಅದೇ ರೀತಿ ನಮ್ದು ಕೆಲವೊಂದೆಲ್ಲ ಮಿಂಟು ಈ ತರದ ಗಿಡಗಳಿದೆ, ಈಗ ನಮ್ಮ ಮನೆಗೆ ಬಂದವರೆಲ್ಲ ಮಿಂಟ್ ಸೊಪ್ಪನ್ನ ತಿನ್ಕೊಂಡು ಹೋಗ್ತಾರೆ. ಅದು ಏನು ಅಂದ್ರೆ ಬಾಯಿ ಫ್ರೆಶ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಅಂತ ಗಿಡಗಳನ್ನ ಮನೆ ಹತ್ರ ಬೆಳ್ಕೋಬಹುದು. ಅದ್ ಮನೆ ಹತ್ರ ಬೆಳ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಒಂದು ನಮ್ಮ ದೇಹಕ್ಕೆ ಆಟೋಮೆಟಿಕ್ ಆಗಿ ಹಿಮೋಗ್ಲೋಬಿನ್ ಸಿಗಂತ ಇದು ನಮಗೆ ಸಿಗುತ್ತೆ. ಆಮೇಲೆ ಒಂದು ಮನೆ ಮುಂದ್ಗಡೆ ಒಂದು ಗಿಡ ಇದ್ದಂಗಿರುತ್ತೆ. ಹಾಗಾಗಿ ಅಂತ ಗಿಡಗಳನ್ನ ಬೆಳ್ಕೊಳ್ಳಿ ಅಂತ ಹೇಳ್ತೀನಿ. ತರಕಾರಿನೂ ಅಷ್ಟೇ, ತುಂಬಾ ಬೇಡ, ಸ್ವಲ್ಪನಾರು ನಾವೇ ಬೆಳೆದು ನಾವು ತಿನ್ನೋದ್ರಲ್ಲಿ ತುಂಬಾ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಸಹ ಒಂದೊಂದು ಮನೆ ಹತ್ರ ಒಂದು ಸ್ವಲ್ಪ ಗಿಡ ಮಾಡ್ಕೊಳ್ಳಿ. ಜಾಗ ಇಲ್ಲ ಅಂತ ಅನ್ಕೋಬೇಡಿ, ಪಾಟಲ್ ನೆಡ್ಬೋದು. ಈ ಬೀನ್ಸ್ಗಳೆಲ್ಲ ಪಾಟಲ್ಲೇ ಬಂದ್ಬಿಡುತ್ತೆ, ಅದೆಲ್ಲ 3 ಬೆಳೆ. 3 ಒಂದು ಪಾಟಲ್ಲಿ ಮಣ್ಣು ಹಾಕಿದ್ರೆ ಸಾಕು, ಅಷ್ಟರಲ್ಲೇ ಕಾಯ್ಬಿಡುತ್ತೆ. ನೀವೆಲ್ಲೋ ಒಂದು ದಾರಿ ಸೈಡು ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಸಗಣಿ ಮುಟ್ಟಕ್ಕೆ ಹಿಂಜರಿಬೇಡಿ, ಸಗಣಿ ತಗೊಬಂದು ನಿಮ್ಮ ಗಿಡಿನ ಬಡ್ಡೆಗೆ ಹಾಕೊಳ್ಳಿ. ಯಾಕೆಂದ್ರೆ ಸಗಣಿಲಿರೋಂಥ ಆರೋಗ್ಯ ಇನ್ನು ಬೇರೆ ಎಲ್ಲೂ ಸಿಗಲ್ಲ. ಹಿಂದೆ ಎಲ್ಲ ಫಸ್ಟು ಕೊಟ್ಟಿಗೆ ಮಾಡಿ ಆಮೇಲೆ ಮನೆ ಮಾಡ್ತಾ ಇದ್ರು. ಯಾಕೆಂದ್ರೆ ಕೊಟ್ಟಿಗೆ ಒಳಗಡೆಯಿಂದ ಎಂಥ ರೋಗ ರುಜಿನಗಳು ಬಂದ್ರು ಕೊಟ್ಟಿಗೆ ಸಗಣಿಲೇ ತಡೆದು ಹಿಂದೆ ಕುಳ್ಕೊಂಡು ಆಮೇಲೆ ಮನೆ ಒಳಗಡೆ ಬರ್ತಾ ಇದ್ವಿ. ಈಗ ದನಿನ ಕೊಟ್ಟಿಗೆ ಎಲ್ಲೋ ನಾವು ಒಂದ್ ಕಡೆ ಮೂಲಿಗೆ ಮಾಡ್ತೀವಿ, ಸಗಣಿ ಸಾರ್ಸೋದೇ ಇಲ್ದಂಗೆ ಆಗೋಗ್ಬಿಟ್ಟಿದೆ ಪ್ರಪಂಚ. ಹಾಗಾಗಿ ಹಿಂದಿನ ವಾಡಿಕೆ ಯಾವುದು ಸುಳ್ಳಲ್ಲ, ಹಿಂದೆ ನಾವು ಮಾವಿನ ಸೊಪ್ಪು ಕಟ್ಟೋದಾಗ್ಲಿ, ಒಂದು ತೋರಣ ಮನೆ ಸಾರಿಸೋದು, ಅವೆಲ್ಲ ನಮಗೆ ಬೇಕಾಗಿದ್ದಂಥವು. ಈಗ ನಾವು ಅದನ್ನೆಲ್ಲ ಆಲ್ಟರ್ನೇಟ್ ಮಾಡ್ತಾ ಇದ್ದೀವಿ. ಈಗ ಬಾಳೆದೆಲೆ ಊಟ ಮಾಡೋರೆ ಕಮ್ಮಿಯಾಗಿ ಹೋಗಿದ್ದಾರೆ. ಬಾಳೆದೆಲೆಯಲ್ಲಿ ಬಿಸಿ ಬಿಸಿ ಅನ್ನ ಹಾಕಿ ಊಟ ಮಾಡಿದರೆ ಅದರದೊಂದು ಅಂಶ ನಮ್ಮ ದೇಹದೊಳಗಡೆ ಹೋಗುತ್ತೆ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಎಲ್ಲ ಪ್ಲಾಸ್ಟಿಕ್ ಊಟ ಆಗಿದೆ. ಪ್ಲಾಸ್ಟಿಕ್ ಜಿನ್ಗಿದ್ರೆ ಕ್ಯಾನ್ಸರ್ ಬರುತ್ತೆ. ಗೊತ್ತಿದ್ರೂ ಸಹ ನಾವು ಆಲ್ಟರ್ನೇಟು ಏನು ಮಾಡೋಂಗಿಲ್ಲ, ಆ ಥರ ಆಗಿದೆ. ಆದಷ್ಟು ಗಿಡಗಳನ್ನ ಮನೆ ಹತ್ರ ಬೆಳ್ಕೊಳ್ಳೋಕ್ಕಿದೆ ಮಾಡಿ. ಮತ್ತು ನಾನೇನು ಮಾಡ್ತೀನಿ ಅಂದರೆ, ನನ್ನ ಮಗಳು ಹುಟ್ಟಿದ ಹಬ್ಬಕ್ಕೆ ಎಲ್ಲರೂ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಹಂಗಲ್ಲ, ಒಂದು ಗಿಡನ ಒಂದು ಸ್ಕೂಲಿಗೆ ಇಲ್ಲ ಒಂದು ಯಾವ್ದಾದ್ರು ಒಂದು ಆಸ್ಪತ್ರೆಗೆ ಎಲ್ಲರೂ ಒಂದು ಗಿಡಂದ ಹೋಗಿ ನೆಟ್ಟು ಬರೋಂಥದ್ದು. 9 ವರ್ಷಕ್ಕೆ 9 ಕಡೆ ಗಿಡ ನೆಟ್ಟಿದ್ದೀನಿ. ಎಲ್ಲ ಗಿಡದ ಆರೈಕೆನೂ ಸಹ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು ಸಹ. ಸಮಗ್ರ ಕೃಷಿಯಲ್ಲಿನ ನಿಮ್ಮ ಅನುಭವಗಳ ಬಗ್ಗೆ ಮತ್ತು ಭತ್ತದಲ್ಲಿ ಯಂತ್ರಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಕೈತೋಟಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಹೀಗೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ಅದನ್ನು ಕಣ್ಣಾರೆ ನೋಡಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಆದಷ್ಟು ಫೋನ್ ಮಾಡೋರು ಏನು ಮಾಡಿ ಅಂದರೆ ಸಂಜೆ ಟೈಮ್ ಫೋನ್ ಮಾಡಿ. ಯಾಕೆ ಅಂತಂದರೆ ನಾನು ಕೆಲಸದಲ್ಲಿ ಬಿಜಿ ಇರ್ತೀನಿ. ಮಧ್ಯೆ ಟೈಮಲ್ಲಿ ಫೋನ್ ಮಾಡಿದಾಗ ನಾನು ಮಾತಾಡಲಿಲ್ಲ ಅಂದರೆ ನಿಮಗೂ ಬೇಜಾರಾಗುತ್ತೆ. ಓ, ರೇಡಿಯೋದಲ್ಲಿ ಅವತ್ತು ಮಾತಾಡಿದ್ರು, ಈಗ ನೋಡಿ ಫೋನ್ ಮಾಡಿರಿ ಎತ್ತಲ್ಲ ಅಂತ ಹೇಳ್ತೀರಿ. ಆದಷ್ಟು ಸಂಜೆ ಟೈಮ್ ಫೋನ್ ಮಾಡಿ. ನೀವು ಸಂಜೆ ಮಾಡಿ ಅಕಸ್ಮಾತಾಗಿ ನಾನು ಎತ್ತಲಿಲ್ಲ ಅಂದರೆ ವಾಪಸ್ ಮಾಡಿ ಫೋನು ನಾನು ಮಾತಾಡ್ತೀನಿ. ನನ್ನ ಫೋನ್ ನಂಬರು ಹೇಳ್ತೀನಿ, 7760690503. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 7760690503. ಕಾಂತರಾಜು, ದೆಬ್ಬೆಗದ್ದೆ. ಒಳ್ಳೆಯದು ಕಾಂತರಾಜ್ ಅವರೇ, ಇದುವರೆಗೆ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಭತ್ತದ ಕೃಷಿಯಲ್ಲಿ ಯಾಂತ್ರೀಕರಣ ಹಾಗೂ ಸಮಗ್ರ ಕೃಷಿ ಬದುಕಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ದಬ್ಬೆಗದ್ದೆ ಗ್ರಾಮದ ಪ್ರಗತಿಪರ ಕೃಷಿಕ ಕೆಎಸ್ ಕಾಂತರಾಜು ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಚಟಚಟ್ನಹಳ್ಳಿಯಲ್ಲಿ ಸಸ್ಯಸ್ನೇಹಿ ಕೃಷಿಯ ಮುಂದಾಳತ್ವ, ಎರೆಹುಳು ಗೊಬ್ಬರ, ಜೀವಾಮೃತ, ಬೀಜಾಮೃತ ತಯಾರಿ ಪ್ರಾತ್ಯಕ್ಷಿಕೆ ಕುರಿತಂತಹ ಮಾಹಿತಿಯನ್ನು ಕೇಳೋಣ. ನಂತರ ಕೆಂಪೇಗೌಡನ ಹಳ್ಳಿಯಲ್ಲಿ ತೆಂಗಿನ ಮರದಲ್ಲಿ ಬೇರಿಣಿಸುವಿಕೆ ಮತ್ತು ಮೇವು ಬೆಳೆಗಳ ಚರ್ಚೆ, ಹೊಸ ವರ್ಷಕ್ಕೆ ವಿಶೇಷ ಉತ್ಸವ, ಈ ಕುರಿತಂತಹ ಮಾಹಿತಿಯನ್ನ ಆಲಿಸೋಣ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ತೋಟಗಾರಿಕಾ ಕಾಲೇಜಿನ ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಚಟಚಟ್ನಹಳ್ಳಿ ಗ್ರಾಮದ ಕರಿಯಮ್ಮ ದೇವಿ ದೇವಸ್ಥಾನದ ಬಳಿ ಗ್ರಾಮಸಭೆ ಮತ್ತು ಸಸ್ಯಸ್ನೇಹಿ ಕೃಷಿ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆ ನಡೆಸಿದರು. ವಿದ್ಯಾರ್ಥಿನಿ ಸೃಷ್ಟಿ ವೈ ಅವರು ಎರೆಹುಳು ಗೊಬ್ಬರ ತಯಾರಿಕೆ, ಅದರ ಪ್ರಕ್ರಿಯೆ ಮತ್ತು ಉಪಯೋಗಗಳ ಕುರಿತಂತೆ ರೈತರಿಗೆ ವಿಚಾರಗಳನ್ನು ತಿಳಿಸಿದರು. ಪ್ರೇಕ್ಷಾ ಕೆಎಸ್ ಅವರು ಬೀಜಾಮೃತ ತಯಾರಿಕೆಯ ವಿಧಾನ, ಅದರ ಬಳಕೆ ಮತ್ತು ಬಿತ್ತನೆ ಸಂದರ್ಭದಲ್ಲಿ ಬೀಜದ ಆರೋಗ್ಯವನ್ನು ಹೆಚ್ಚಿಸುವ ಲಾಭಗಳ ಕುರಿತು ವಿವರಿಸಿದರು. ಕೆಸಿ ಚಿರಂತ್ ಅವರು ಬೀಜಾಮೃತ ತಯಾರಿ, ಅದರ ಜಮೀನು ಪರಿಸ್ಥಿತಿಗೆ ಒದಗಿಸುವ ಪೋಷಕಾಂಶಗಳು ಮತ್ತು ಮಣ್ಣಿನ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯಲ್ಲಿ ಅದರ ಪಾತ್ರದ ಬಗ್ಗೆ ವಿವರಿಸಿದರು. ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಭರತ್ ಕುಮಾರ್ ಟಿಪಿ ಅವರು ಕಾರ್ಯಕ್ರಮದ ಮಹತ್ವದ ಬಗ್ಗೆ ಮಾತನಾಡಿದರು. ರೈತರಿಗೆ ಜೈವಿಕ ಕೃಷಿ ಕ್ರಮಗಳನ್ನು ಅನುಸರಿಸಲು ಪ್ರೋತ್ಸಾಹವನ್ನು ನೀಡಬೇಕು ಎಂದು ಅವರು ತಿಳಿಸಿದರು. ಮಣ್ಣಿನ ಸಾವನ್ನು ನಾವು ಸಮರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನು ಬಳಸುವ ಮೊದಲು ಅದರ ಪರಿಣಾಮಗಳನ್ನು ಯೋಚಿಸಿ ಪ್ರಾರಂಭದಲ್ಲಿ ಫಲವತ್ತತೆ ಕಡಿಮೆ ಇರುವಂತೆಯೂ ಕಾಣಬಹುದು. ಆದರೆ ದೀರ್ಘಾವಧಿಯಲ್ಲಿ ಮಣ್ಣಿನ ಜೀವಾಣುಗಳು ಮತ್ತು ಪೋಷಕಾಂಶಗಳು ಹೆಚ್ಚುತ್ತದೆ. ಪ್ರತಿ ಮನೆಯಲ್ಲಿಯೂ ಎರೆಹುಳು ಗೊಬ್ಬರದ ಪಿಟ್ ಹಾಕಬಹುದಾಗಿದೆ. ಹಸುವಿನ ಸಗಣಿ ಮತ್ತು ಗೋಮೂತ್ರ ಉತ್ತಮ ರೀತಿಯಲ್ಲಿ ಉಪಯೋಗಿಸಬಹುದಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸುಮಾರು 60 ಹೆಚ್ಚು ರೈತರು ಭಾಗವಹಿಸಿದ್ದರು. ಅವರು ವಿದ್ಯಾರ್ಥಿಗಳಿಂದ ಹಂಚಿಕೊಂಡ ಮಾಹಿತಿಯ ಬಗ್ಗೆ ಕಳಕಳಿಯನ್ನ ತೋರಿಸಿದರು ಮತ್ತು ತಜ್ಞರೊಂದಿಗೆ ಅವರ ಅನುಮಾನಗಳನ್ನ ಸ್ಪಷ್ಟಪಡಿಸಿಕೊಂಡರು. ಈ ಶಿಬಿರವು ರೈತರಿಗೆ ಜೈವಿಕ ಕೃಷಿ ಕ್ರಮಗಳ ಪ್ರಾಮುಖ್ಯತೆ ಮತ್ತು ಅವುಗಳ ಆರ್ಥಿಕ ಹಾಗೂ ಪರಿಸರ ಲಾಭಗಳ ಅರಿವು ನೀಡಲು ಸಹಾಯ ಮಾಡಿತು. ರೈತರು ತಮ್ಮ ಬೆಳೆಗಳಲ್ಲಿ ಈ ತಂತ್ರಗಳನ್ನು ಪ್ರಯೋಗಿಸಿ ಸಿದ್ಧತೆಯನ್ನ ತೋರಿಸಲಿಕ್ಕೆ ಆಸಕ್ತಿಯನ್ನ ವಹಿಸಿದ್ರು. ಒಟ್ಟಾರೆಯಾಗಿ ಚಟಚಟ್ನಹಳ್ಳಿಯ ಈ ಕಾರ್ಯಕ್ರಮವು ಜೈವಿಕ ಕೃಷಿ ತಂತ್ರಜ್ಞಾನಗಳ ಪ್ರಾಯೋಗಿಕ ಜ್ಞಾನವನ್ನ ಹಂಚಿಕೊಳ್ಳುವ ಮೂಲಕ ಕೃಷಿ ಕ್ಷೇತ್ರದಲ್ಲಿ ದೀರ್ಘಾವಧಿಯ ಪರಿವರ್ತನೆಗೆ ಪ್ರೇರಣೆಯನ್ನು ನೀಡಿತು ಎಂಬ ಅಂಶ ಕಂಡುಬಂತು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ತೋಟಗಾರಿಕಾ ಕಾಲೇಜಿನಲ್ಲಿ ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕೆಂಪೇಗೌಡನಹಳ್ಳಿಯಲ್ಲಿ ವಿಶೇಷ ಕಾರ್ಯಕ್ರಮವನ್ನ ನಡೆಸಿದರು. ಬೆಳಗಿನ ಸಂದರ್ಭದಲ್ಲಿ ನಡೆದಂತಹ ಕಾರ್ಯಾಗಾರದಲ್ಲಿ ತೆಂಗಿನ ಮರದಲ್ಲಿ ಬೇರೆಣಿಸುವಿಕೆಯ ಕುರಿತು ಪ್ರಾತ್ಯಕ್ಷಿಕೆ ನಡೆಯಿತು. ವಿದ್ಯಾರ್ಥಿ ಸಾಧನ್ ಕೆಬಿ ಅವರು ತೆಂಗಿನ ಮರದಲ್ಲಿ ಬೇರೆಣಿಸುವಿಕೆ ವಿಧಾನದ ಪ್ರಾತ್ಯಕ್ಷಿಕೆಯನ್ನ ನಡೆಸಿದರು. ರಸ ಸೋರುವಿಕೆ ರೋಗಕ್ಕೆ ತೆಂಗಿನ ಮರದಲ್ಲಿ ಬೇರು ಸಹಿತವನ್ನ ಮಾಡಲಾಗುತ್ತದೆ. ಅವರು ಈ ತಂತ್ರದ ಪ್ರಾಮುಖ್ಯತೆಯನ್ನ ವಿವರಿಸಿದರು. ರೈತರು ಈ ತಂತ್ರವನ್ನ ನಿರಂತರವಾಗಿ ಬಳಸಿಕೊಂಡು ತಮ್ಮ ಬೆಳೆಯ ಬೆಳವಣಿಗೆ ಮತ್ತು ಲಾಭವನ್ನ ಹೆಚ್ಚಿಸಿಕೊಳ್ಳಬಹುದು ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಸಂಜೆ ಜರುಗಿದ ಕಾರ್ಯಕ್ರಮದಲ್ಲಿ ಮೇವು ಬೆಳೆಗಳ ಕುರಿತು ಗುಂಪು ಚರ್ಚೆ ನಡೆಯಿತು. ಮೂಡಿಗೆರೆ ಕೆವಿಕೆಯ ಆಹಾರ ವಿಜ್ಞಾನ ವಿಭಾಗದ ಸ್ನೇಹ ಅವರ ಸಮ್ಮುಖದಲ್ಲಿ ಮೇವು ಬೆಳೆಗಳ ಚರ್ಚೆ ಕೂಡ ನಡೆಯಿತು. ವಿಭಿನ್ನ ಮೇವು ಬೆಳೆಗಳ ಪ್ರಕಾರಗಳು, ಅವುಗಳ ಪೋಷಕಾಂಶ ಮತ್ತು ಜಾನುವಾರುಗಳಿಗೆ ನೀಡುವ ಲಾಭ, ಈ ಬೆಳೆಗಳನ್ನು ಸಾಧಾರಣ ಹವಾಮಾನದಲ್ಲಿ ಬೆಳೆಸುವ ವಿಧಾನಗಳು, ಈ ಚರ್ಚೆಯಲ್ಲಿ ಗ್ರಾಮಸ್ಥರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಹೊಸ ತಂತ್ರಜ್ಞಾನಗಳನ್ನು ಅರ್ಥ ಮಾಡಿಕೊಂಡರು. ಕಾರ್ಯಕ್ರಮದ ಭಾಗವಾಗಿ ಸುಮಾರು 80 ಗ್ರಾಮಸ್ಥರು ಭಾಗವಹಿಸಿದ್ದರು. ಅವರು ವಿದ್ಯಾರ್ಥಿಗಳೊಂದಿಗೆ ಹೊಸ ವರ್ಷವನ್ನ ಆಚರಿಸಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮವನ್ನ ಹಂಚಿಕೊಂಡರು. ಈ ಹೊಸ ವರ್ಷ ಮುನ್ನೋಟವು ವಿದ್ಯಾರ್ಥಿಗಳ ಶ್ರಮಕ್ಕೆ ಧನ್ಯವಾದ ಸಲ್ಲಿಸಲು ಪ್ರೇರಕವಾಯಿತು. ಒಟ್ಟಾರೆಯಾಗಿ ತೆಂಗಿನ ಮರದಲ್ಲಿ ಬೇರೆಣಿಸುವಿಕೆ ಮತ್ತು ಮೇವು ಬೆಳೆಗಳ ಕುರಿತು ತಿಳಿವು ನೀಡಿದ ಈ ಕಾರ್ಯಕ್ರಮವು ರೈತರಿಗೆ ಹಸಿರು ಕೃಷಿ ಸಾಧನೆಯ ಹೊಸ ಆಯಾಮವನ್ನ ಪರಿಚಯಿಸಿತು. ಈ ಹೊಸ ವರ್ಷ ಆಚರಣೆಯ ಮೂಲಕ ಕಾರ್ಯಕ್ರಮ ಹೆಚ್ಚು ಸಾರ್ಥಕತೆಯನ್ನ ಗಳಿಸಿತು ಎಂಬ ಅಂಶವನ್ನ ತಿಳಿಸಿದರು. ರೈತ ಬಾಂಧವರೇ, ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಕೆಂಪೇಗೌಡನಹಳ್ಳಿಯಲ್ಲಿ ತೆಂಗಿನ ಮರದಲ್ಲಿ ಬೇರೆಣಿಸುವಿಕೆ ಮತ್ತು ಮೇವು ಬೆಳೆಗಳ ಚರ್ಚೆ ಕುರಿತಂತಹ ವಿಚಾರವನ್ನ ಆಲಿಸಿದ್ರಿ. ನಂತರ ಚಟಚಟ್ನಹಳ್ಳಿಯಲ್ಲಿ ಸಸ್ಯಸ್ನೇಹಿ ಕೃಷಿಯ ಮುಂದಾಳತ್ವ, ಎರೆಹುಳು ಗೊಬ್ಬರ, ಜೀವಾಮೃತ, ಬೀಜಾಮೃತ ತಯಾರಿ ಪ್ರಾತ್ಯಕ್ಷಿಕೆ ಕುರಿತಂತಹ ವಿಚಾರಗಳು ಮೂಡಿಬಂತು. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಇದುವರೆಗೆ ಕಿಸಾನ್ ವಾಣಿ ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಂಧವರೇ, ನಾಗರಿಕರೇ, ಈ ಪರಿಸರದಲ್ಲಿ ಅನೇಕ ಕ್ರಿಯೆಗಳು ಎಷ್ಟು ಎಷ್ಟು ಸಲೀಸಾಗಿ ಶಿಸ್ತುಬದ್ಧವಾಗಿ ನಡೀತಾ ಇರ್ತಾವಂತಂದ್ರೆ ಆಶ್ಚರ್ಯ ಆಗ್ತದೆ, ಆನಂದವೂ ಆಗ್ತದೆ. ನೋಡಿ, ಪ್ರತಿನಿತ್ಯ ಗಳಿಗೆ ಗಳಿಗೆಗೂ ಆಮ್ಲಜನಕ ನಮಗೆ ಸಿಗುವಂತಾಗಲಿಕ್ಕೆ ಈ ಪರಿಸರದಲ್ಲಿರುವ ಕೋಟ್ಯಾಂತರ ಸಸ್ಯಗಳು ಮರಗಿಡಗಳು ಕಾಯಕ ಮಾಡ್ತಾ ಇರ್ತವೆ. 5-10 ನಿಮಿಷ ಏನಾದರೂ ಆಮ್ಲಜನಕ ದೊರೆಯೋದು ನಿಂತು ಹೋಯ್ತಂದ್ರೆ ಏನಾದೀತು? ಏನಿಲ್ಲ, ಯಾರೂ ಇರೋದಿಲ್ಲ ಈ ಭೂಮಿ ಮೇಲೆ ಅಲ್ವಾ? ಎಲ್ಲರೂ ನೆಲದ ಮೇಲೆ ಶಾಶ್ವತವಾಗಿ ಮಲಗಿಬಿಡ್ತೀವಿ. ಇದರಂತೆ ಅನೇಕ ಬಗೆಯ ಸಸ್ಯಗಳು ನಮಗೆ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಆಹಾರವನ್ನು ನೀಡ್ತವೆ, ಔಷಧಿಯನ್ನು ಒದಗಿಸ್ತವೆ. ನಮ್ಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ನಿರಂತರವಾಗಿ ಕಾಯಕ ಮಾಡುತ್ತಿರುವ ಸಸ್ಯಗಳು ಸಾಕಷ್ಟಿವೆ. ಇದಕ್ಕೆ ಪೂರಕವಾಗಿ ಮಣ್ಣಿನಲ್ಲಿ ಪರಿಸರದಲ್ಲಿ ನಾನಾ ರೀತಿಯ ಜೀವಿಗಳು ಕೆಲಸ ಮಾಡ್ತಾ ಇರ್ತವೆ. ಈ ಭೂಮಿ ಒಳಗಡೆ ಏನು ಕ್ರಿಯೆ ನಡೆಯುತ್ತಂತ ನಮಗೆ ಗೊತ್ತಾಗೋದಿಲ್ಲ. ಜೈವಿಕ, ಭೌತಿಕ ಮತ್ತು ರಾಸಾಯನಿಕ ಕ್ರಿಯೆಗಳು ಈ ಸಸ್ಯಗಳ ಬೆಳವಣಿಗೆಗೆ ನಮ್ಮ ಹಿತಕ್ಕೆ ನೆರವಾಗ್ತಾ ಇರ್ತವೆ. ರೈತ ಬಾಂಧವರೇ, ಸಾರ್ವಜನಿಕರೇ, ಪರಿಸರ ಚೆನ್ನಾಗಿದ್ದಷ್ಟು ನಾವು ಚೆನ್ನಾಗಿರ್ತೀವಿ. ಪರಿಸರ ಅಭಿವೃದ್ಧಿ ಆದಷ್ಟು ನಾವು ಅಭಿವೃದ್ಧಿ ಆಗ್ತಾ ಇರ್ತೇವೆ. ಪರಿಸರದಲ್ಲಿ ವೈವಿಧ್ಯತೆ ಇರಬೇಕು. ಪರಿಸರದಲ್ಲಿ ಬರೀ ನಾವೇ ಇರಲೂಬಾರದು, ಇರಲಿಕ್ಕೂ ಸಾಧ್ಯ ಇಲ್ಲ. ಅನೇಕ ಜೀವಿಗಳನ್ನು ಸೃಷ್ಟಿ ಮಾಡಿರುವ ಈ ಪರಿಸರ ನಮ್ಮನ್ನು ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಹೋಗ್ತದೆ. ತುಂಬ ಜನ ಯಾವುದಾದ್ರೂ ಕಾರಣಗಳಿಂದ ಇನ್ನು ವಯಸ್ಸಾಗೋದಕ್ಕಿಂತ ಮುಂಚಿತವಾಗ್ಲೇ ಹೋಗ್ಬಿಡ್ತಾರಲ್ವಾ? 100 ದಾಟಿದ ಮೇಲೆ ಇರೋರು ಎಷ್ಟು ಜನ? ಆದರೆ ಅನೇಕ ರೀತಿಯ ವೃಕ್ಷಗಳು 100 ಅಲ್ಲ 200 ವರ್ಷಗಳ ಕಾಲ ಇರ್ತವೆ. ಅವುಗಳನ್ನು ನೋಡ್ಕೊಳ್ಳಿಕ್ಕೆ ನಾವು ವ್ಯಯ ಮಾಡಿದ ಸಮಯ, ಕೆಲಸ ಮಾಡಿದ್ದು ಎಷ್ಟು? ಹೀಗೆ ಪರಿಸರದ ಅನೇಕ ಸಂಗತಿಗಳನ್ನು ನೋಡ್ತಾ ಹೋದರೆ ರೋಮಾಂಚನ ಅನಿಸುತ್ತೆ, ಅಚ್ಚರಿಯೂ ನಮಗುಂಟಾಗ್ತದೆ. ಕೃಷಿ ಕಾಯಕ ನಿತ್ಯ ನೂತನ, ಯಾವಾಗಲೂ ಒಳ್ಳೆಯದನ್ನೇ ಕಾಣುವ, ಒಳ್ಳೆಯದನ್ನೇ ಮಾಡುವ, ಸಮಾಜಕ್ಕೆ ಹಿತವನ್ನೇ ಉಂಟು ಮಾಡುವ ಕಸುಬು ಕೃಷಿ. ಕೃಷಿಯಲ್ಲಿ ಸತ್ಯವೇ ಹೆಚ್ಚು, ಸುಳ್ಳು ಅಪರೂಪ. ರಾಗಿ ಬಿತ್ತಿದ್ರೆ ರಾಗಿನೇ ಬರೋದು, ಕಬ್ಬು ಹಾಕಿದರೆ ಕಬ್ಬೇ ಬರೋದು. ಹಾಕಿದ್ದು ಎಷ್ಟೊಂದು ಹೆಚ್ಚಳವಾಗುತ್ತೆ ನೋಡಿ. ಒಂದು ಕಾಳು ರಾಗಿ 1000 ಕಾಳುಗಳಿಗೆ ಜನ್ಮ ಕೊಟ್ಟಂತಾಗುತ್ತಲ್ವಾ? ಒಂದು ಬೀಜ ಕಾಫಿ ಸಸ್ಯಾಗಿ 8 ಬೀಜಗಳನ್ನು ಸೃಷ್ಟಿ ಮಾಡುತ್ತೆ. ಭತ್ತ, ಗೋಧಿ, ಜೋಳ ಮತ್ತಿತರ ಬೆಳೆಗಳಲ್ಲೂ ಹಾಗೆ ಅದ್ಭುತವಾಗಿ ಸಂಪತ್ತನ್ನು ಹೆಚ್ಚು ಮಾಡುವ, ಸಿರಿವಂತಿಕೆಯನ್ನು ಕೊಡುವ ಈ ಭೂಮಿ ಚೆನ್ನಾಗಿರಬೇಕು. ಅದಕ್ಕಾಗಿ ನಾವು ಯಾವಾಗಲೂ ಚೆನ್ನಾಗಿಯೇ ಕೆಲಸ ಮಾಡಬೇಕು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೋ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಸರ್, 50,000 ಅಡ್ವಾನ್ಸ್. ಆದ್ರೆ ಇಷ್ಟು ಕ್ಯಾಶ್ ನಾವು ತಂದಿಲ್ಲ. ಇವತ್ತು ಬ್ಯಾಂಕ್ ಕೂಡ ಬಂದ್ ಪರಿಹಾರ ಇದೆ, ಡಿಜಿಟಲ್ ಪೇಮೆಂಟ್ ನ ಸುಲಭದ ಡೋಸ್. ಆದ್ರೆ ಅರೆ ಹೆದರಬೇಡಿ, ಎಚ್ಚರಿಕೆಯಿಂದ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಫೋನ್ ಇಲ್ಲಿ ಕೊಡಿ, ಇಲ್ಲಿ ಫೋನ್ ಇಡಿ. ಡಿಜಿಟಲ್ ಪೇಮೆಂಟ್ ನಿಂದ ವ್ಯವಹಾರ ಮಾಡಬಹುದು, ಸುಲಭ, ಸುರಕ್ಷಿತ ಮತ್ತು ತ್ವರಿತ. ನಾನಿವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು ಯಾಕೆಂದ್ರೆ RBI ಹೇಳುತ್ತೆ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಇದೇ 4ರಂದು ಸಕಲೇಶ್ಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕಾಫಿ ಸಂಸ್ಕೃತಿ ಕುರಿತು ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು 7 Bean ಟೀಮ್, ಸಹ ಪ್ರಾಯೋಜಕರು ಯಾರಾ ಫರ್ಟಿಲೈಸರ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಆಯುಷ್ ಇಂಜಿನಿಯರಿಂಗ್ ವರ್ಕ್ಸ್. ಶತ್ರುಗಳೇ, ವಿಶೇಷವಾಗಿ ಕಾಫಿ ಬೆಳೆಗಾರರೇ, ನಿಮ್ಮ ತೋಟದ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡೋ ಸಲುವಾಗಿ ತಾಂತ್ರಿಕತೆಗಳು ಇವತ್ತು ಬಹಳ ಚೆನ್ನಾಗಿ ರೂಪುಗೊಂಡಿದ್ದಾವೆ. ಅದರಲ್ಲೂ ಹೊರಗಡೆ ದೇಶಗಳ ಗ್ರಾಹಕರು ಗುಣಾತ್ಮಕವಾದ ಉತ್ಪನ್ನವನ್ನು ಇಷ್ಟಪಡ್ತಾರೆ. ಆ ಮೂಲಕ ನಿಮಗೆ ಒಳ್ಳೆ ಬೆಲೆನೂ ಸಿಗುತ್ತೆ. ಆರ್ಥಿಕ ಅಭಿವೃದ್ಧಿಗೆ ತಂತ್ರಜ್ಞಾನ ಮಾರ್ಗದರ್ಶನ ಖಂಡಿತವಾಗಿಯೂ ನೆರವಾಗ್ತದೆ. ಈ ಹಿನ್ನೆಲೆಯಲ್ಲಿ 7 Bean ಟೀಮ್ ಕೆಲಸ ಮಾಡ್ತಾ ಇದೆ. ಕಾಫಿ ಬೆಳೆಗಾರರೇ ಸೇರಿಕೊಂಡು ಈ ತಂಡವನ್ನು ರಚನೆ ಮಾಡಿಕೊಂಡು ಒಂದು ಒಳ್ಳೆ ರೂಪವನ್ನು ಕೊಟ್ಕೊಂಡು ಮಾರ್ಗದರ್ಶನವನ್ನು ಮಾಡ್ತಾ ಬಂದಿದ್ದಾರೆ. ಬರುವ 4ನೇ ತಾರೀಕು ಸಕಲೇಶ್ಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಕಾಫಿ ಸಂಸ್ಕೃತಿ ವಿಚಾರ ಸಂಕಿರಣ ನಡೀತಾ ಇದೆ. ಈ ಕುರಿತಂತೆ ಮಾಹಿತಿಯನ್ನ ತಿಳಿಸಿದರೆ ಸೆವೆನ್ ಬೀನ್ ಟೀಮ್ ಅಧ್ಯಕ್ಷರಾಗಿರುವ ಡಾಕ್ಟರ್ ಎನ್ ಕೆ ಪ್ರದೀಪ್ ಅವರು. ಡಾಕ್ಟ್ರೆ, ಹೇಗೆ ಆಯೋಜನೆ ಮಾಡಿದರೆ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಕಾಫಿ ಬೆಳೆಗಾರರಿಗೆ? ಸೆವೆನ್ ಬೀನ್ ಟೀಮ್ ಒಂದು ಸಿಂಪೋಸಿಯಂ ಸಕಲೇಶ್ಪುರದಲ್ಲಿ ಆಯೋಜಿಸಿದ್ವಿ. ಅದರಲ್ಲಿ ಮುಖ್ಯವಾಗಿ ಲಿಮಿಟೆಡ್ ಪಾರ್ಟಿಸಿಪೆಂಟ್ಸ್, ನಾವು ಒಂದು 500 ಜನಕ್ಕೆ ಮಾತ್ರ ಎಂಟ್ರಿ ಕೊಡ್ತಾ ಇದ್ದೇವೆ. ಇದು ಒಂದು ವೆಲ್ ಮ್ಯಾನೇಜ್ಡ್ ಸಿಂಪೋಸಿಯಂ ಆಗಿರುತ್ತದೆ. ಏನೇನು ಅವ್ರದ ಸಮಸ್ಯೆಗಳಿದೆ, ಏನೇನು ಅವರ ಡೌಟ್ಸ್ ಗಳಿದೆ, ಇಲ್ಲಿ ಚರ್ಚೆ ಮಾಡಿ ಅದನ್ನು ಬಗೆಹರಿಸಬಹುದು. ಕಾಫಿ ಬೋರ್ಡಿನ ಸಿಇಒ ಇರ್ತಾರೆ, ಕಾಫಿ ಬೋರ್ಡಿನ ಅಧ್ಯಕ್ಷರು ಇರ್ತಾರೆ, ಕ್ವಾಲಿಟಿ ಅಂಡ್ ಬ್ರ್ಯಾಂಡಿಂಗ್ ಅದ್ರ ಬಗ್ಗೆ ಮಾತಾಡ್ತಾರೆ. ಕಾಫಿ ಕುಯ್ದ ಮೇಲೆ ಹೇಗೆ ನಮ್ಮ ಕ್ವಾಲಿಟಿಯನ್ನ ನಾವು ಮೇಂಟೈನ್ ಮಾಡ್ಬೇಕು ಮತ್ತೆ ಹೇಗೆ ಬ್ರ್ಯಾಂಡ್ ಮಾಡ್ಬೇಕು, ಇದ್ರ ಬಗ್ಗೆನೂ ಅವರೊಂದು ನಮಗ್ ಮಾಹಿತಿ ಕೊಡ್ತಾರೆ ಅಂತ ನಾನು ಹೇಳಲು ಬಯಸ್ತೇನೆ. ಸೀಮಿತ ಸಂಖ್ಯೆಯಲ್ಲಿ ತಾವು ಕಾಫಿ ಬೆಳೆಗಾರನ್ನ ಆಮಂತ್ರಿಸ್ತಿದ್ರಿ, ನೋಂದಣಿ ಮುಂಚಿತವಾಗಿ ಮಾಡಿಸಿಕೊಂಡ್ರೆ ಒಳ್ಳೇದು. 2ನೇ ತಾರೀಕಿನ ಒಳಗೆ ತಮ್ಮ ಹೆಸರು